ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸ್ವಾತಂತ್ರ್ಯ ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಕಂಡುಬರುವ ರೋಗಗಳ ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಸುರೇಶ್ ಡಿ ಏಕಬೋಟೆ ಅವರೊಂದಿಗೆ ಸಂದರ್ಶನ. ನಂತರ ಅಡಿಕೆ ಕೃಷಿಯಲ್ಲಿ ಅಂತರ ಬೆಳೆಗಳ ಕುರಿತು ದಾವಣಗೆರೆ ಐಸಿಎಆರ್ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ಪಿ ಪವನ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಗೀತೆಯನ್ನು ಕೇಳುತ್ತೀರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಈಗ ಕೇಳಿ, ಹಣ್ಣಿನ ಬೆಳೆಗಳಲ್ಲಿ ಕಂಡುಬರುವ ರೋಗಗಳ ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಯಾವ್ಯಾವ ರೋಗಗಳು ಬರ್ತವೆ ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಿರಿಯರು ತೋಟಗಾರಿಕಾ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುರೇಶ್ ಏಕಬೋಟೆ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ತಾವು ಈ ಹಣ್ಣುಗಳಲ್ಲಿ ಯಾವ್ಯಾವ ರೋಗಗಳು ಬರ್ತವೆ ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಂತ ಮಾಹಿತಿ ಮಾಡಿಕೊಡಿ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಾವು ತಗೊಂಡ್ರೆ ಮಾವಿನಲ್ಲಿ ಯಾವ ರೀತಿಯ ರೋಗಗಳು ಕಾಣಿಸ್ಕೊಳ್ತವೆ ಮತ್ತು ಅವನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಈಗಿನ ಸದ್ಯ ಪರಿಸ್ಥಿತಿಯಲ್ಲಿ ಮಾವಿನ ಬೆಳೆಯಲ್ಲಿ ಪ್ರಮುಖವಾಗಿ ರೋಗ ಅಂತಂದ್ರೆ ಬೂದಿ ರೋಗ ಮತ್ತು ಹಣ್ಣು ಕೊಳೆ ರೋಗ, ಇವೆರಡು ಮಾವಿನಲ್ಲಿ ಬರುವಂತಹ ಪ್ರಮುಖವಾದಂತಹ ರೋಗಗಳು. ಇನ್ನು ನಮ್ಗೆಲ್ಲರಿಗೂ ಗೊತ್ತಿದೆ, ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಅವಾಗವಾಗ ಲೈಟ್ ಐತೋ ಇಲ್ಲೋ ಅನ್ನೋ ತುಂತುರು ಮಳೆ ಇದೆ. ಸೊ ಮತ್ತೆ ಮೋಡ ಕವಿದ ವಾತಾವರಣ ಇದ್ದು ಉಷ್ಣತೆ ಕಡಿಮೆ ಇತ್ತು ಅಂತಂದ್ರೆ ಬೂದಿ ರೋಗ ಎಲ್ಲೆಲ್ಲಿ ಫ್ಲವರಿಂಗ್ ಆಗ್ತಾ ಇದೆ ಅಂತಂತಂದ್ರೆ ಹೂಗೊಂಚಲು ಬರ್ತಾ ಇದೆ, ಮತ್ತೆ ಕಾಯಿ ಕಟ್ತಾ ಇದೆ, ಮತ್ತೆ ನಾವು ಏನಪ್ಪಾ ಅಂತಂದ್ರೆ ಶೇಂಗಾ ಬೀಜದಷ್ಟು ಕಾಳಿನ ಗಾತ್ರ ಇರುವಂತಹ ಮಾವಿ ಎಲ್ಲೆಲ್ಲಿದೆ, ಇಂತಹ ಒಂದು ಸಂದರ್ಭದಲ್ಲಿ ಈ ಬೂದಿ ರೋಗವನ್ನ ನಾವು ಕಾಣಬಹುದಾಗಿದೆ. ಬೂದಿ ರೋಗದ ಲಕ್ಷಣಗಳು ಹೇಳಬೇಕಪ್ಪ ಅಂತಂತಂದ್ರೆ, ನಾವು ಪ್ರತಿ ಒಂದು ಗಿಡದಲ್ಲಿ ಅಥವಾ ಬೆಳೆಯಲ್ಲಿ ನಾವು ಎಲೆಗಳ ಮೇಲೆ ಜಾಸ್ತಿಯಾಗಿ ಕಂಡು ಬರ್ತದೆ ಬೂದಿ ರೋಗ. ಆದ್ರೆ ಈ ಮಾವಿನಲ್ಲಿ ವಿಶೇಷವಾಗಿ ಬೂದಿ ರೋಗ ಕಂಡು ಬರೋದು ಹೂಗೊಂಚಲುಗಳ ಮೇಲೆ, ಮತ್ತೆ ಬಟಾಣಿ ಕಾಳು ಅಥವಾ ಶೇಂಗಾ ಕಾಳು ಅಷ್ಟು ಏನು ಕಾಯಿ ಕಟ್ಟಿರ್ತೈತೆ ಮಾವಿನ ಕಾಯಿ, ಅಂತ ಸಂದರ್ಭದಲ್ಲಿ ಬಂದಾಗ ಸಂಪೂರ್ಣ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಬೂದಿ ಹರಡಿದೆಯೇನೋ ಈ ಗೊಂಚಲುಗಳ ಮೇಲೆ ಅನ್ನುವ ರೀತಿಯಲ್ಲಿ ಅದು ಶಿಲೀಂಧ್ರದ ಅವಕಗಳು ಅಥವಾ ಸ್ಪೋರ್ಸ್ ಅಂತ ಹೇಳ್ತೀವಿ ಅದು ಆಕ್ಚುಲ್ ಆಗಿ. ಅದು ಕ್ರಮೇಣ ನಾವೇನಾದ್ರೂ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಒಣಗೋಗ್ಬಿಟ್ಟು ನಮ್ಗೇನಪ್ಪಾ ಅಂತಂದ್ರೆ ಒಂದು ಮಾವಿನ ಕಾಯಿನೂ ಸಹ ನಮಗೆ ಬರೋದಿಲ್ಲ ಇಳುವರಿ. ಆದ್ರಿಂದ ಬೂದಿ ರೋಗದ ಮಹತ್ವ ಏನಪ್ಪಾ ಅಂತಂದ್ರೆ ನಾವು ಏನಾದರೂ ಕ್ರಮಗಳು ತೆಗೆದುಕೊಳ್ಳಿಲ್ಲ ಅಂತಂತಂದ್ರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗುತ್ತೆ, ಆ ವರ್ಷ ನಮಗೆ ಯಾವುದೇ ಬೆಳೆ ಬರೋದಿಲ್ಲ. ಆದ್ರಿಂದ ಮಾವಿನಲ್ಲಿ ಬೂದಿ ರೋಗದ ಮಹತ್ವ ಅತ್ಯಂತದ್ದು ಇದೆ ನೋಡಿ. ಇನ್ನೂ ಒಂದು ರೋಗದ ಬಗ್ಗೆ ಹೇಳಿದ್ರೆ ಹಣ್ಣು ಕೊಳೆ ರೋಗ, ಇದು ಯಾವ ರೀತಿ ಗುರುತಿಸಬೇಕು ಮತ್ತು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ನಮ್ಮ ರೈತ ಬಾಂಧವರು? ಈಗ ಈ ಹಣ್ಣು ಕೊಳೆ ರೋಗ ಅಂತಂತಂದ್ರೆ ಈ ನಮಗೆ ಹಣ್ಣು ಇನ್ನೇನು ಕೊಯ್ಲು ಮಾಡ್ತೇವೆ 15-20 ದಿವಸ ಅನ್ನುವಂಥ ಸಮಯದಲ್ಲಿ ಅವಾಗ ಒಂದಿಷ್ಟು ಅಡ್ಡ ಮಳೆಗಳು ಆಗ್ತವೆ. ಅಂತಂದ್ರೆ ಮುಂಗಾರು ಹಂಗಾಮಿನ ಪೂರ್ವದಲ್ಲಿ ಒಂದು ಕೆಲವೊಂದು ಮಳೆ ಆಗ್ತವೆ. ಈ ಒಂದು ಮಳೆ ಆದಾಗ ಏನಾಗುತ್ತೆ ಅಂತಂದ್ರೆ ಈ ಹಣ್ಣು ಕೊಳೆ ರೋಗವನ್ನು ಉಂಟು ಮಾಡುವಂತ ಕೊಲೊಟೋಟ್ರೈಕಮ್ ಅನ್ನುವಂಥ ಶಿಲೀಂಧ್ರ ಏನಾಗುತ್ತೆ ಹಣ್ಣಿನಲ್ಲಿ ಸೇರ್ಕೊಳ್ಳುತ್ತೆ. ಆದ್ರೆ ಯಾವುದೇ ಆದಂತ ಲಕ್ಷಣಗಳನ್ನ ಗಿಡದಲ್ಲಿ ಇದ್ದಾಗ ಏನೂ ತೋರಿಸೋದಿಲ್ಲ. ಅದು ನಾವು ಯಾವಾಗ ಹಣ್ಣನ್ನು ಕೊಯ್ಲು ಮಾಡಿ ಶೇಖರಣೆ ಮಾಡ್ತೀವಿ ಅಥವಾ ನಾವು ಇಲ್ಲಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಾಣಿಕೆ ಮಾಡ್ತೀವಿ, ಮತ್ತೆ ಹಣ್ಣು ಯಾವಾಗ ಮಾವಿನಕಾಯಿ ಇದ್ದಂಥದ್ದು ಹಣ್ಣು ಆಗಿ ಹಳದಿ ಆಗಕ್ಕೆ ಬದಲಾಗ್ತದೆ, ಬಣ್ಣ ಹಸಿರಿನಿಂದ ಹಳದಿ ಆಗ್ತದೆ, ಅವಾಗ ನಮ್ಗೆ ಏನಪ್ಪಾ ಅಂತಂತಂದ್ರೆ ಈ ಶಿಲೀಂಧ್ರ ತನ್ನ ಲಕ್ಷಣಗಳನ್ನ ತೋರಿಸುತ್ತೆ. ಅವಾಗಲೇ ನಮಗೆ ಏನಪ್ಪಾ ಅಂತಂದ್ರೆ ಈ ಹಣ್ಣು ನಾವು ತಿನ್ಲಿಕ್ಕೆ ಆಗಲಾರ್ದೇನೆ ಸಂಪೂರ್ಣವಾಗಿ ಹಾಳಾಗುತ್ತೆ. ನಾವು ಶೇಖರಣೆ ಅಥವಾ ಮನೆಯಲ್ಲಿ ಇಟ್ಟಾಗ ಮಾತ್ರ ಈ ಸಿಂಪ್ಟಮ್ಸ್ ಬರುತ್ತೆ. ಇಂತಹ ಲಕ್ಷಣಗಳನ್ನು ಕಾಣಬಹುದು. ಆದ್ರಿಂದ ಇದೇನಪ್ಪಾ ಅಂತಂದ್ರೆ ನಾವು ಎಲ್ಲೋ ಹೊರ ರಾಜ್ಯಗಳಿಗೆ ಅಥವಾ ಹೊರ ದೇಶಗಳಿಗೆ ಕಳಿಸಬೇಕಾದ್ರೆ ಇದು ನಮಗೆ ತುಂಬಾ ತೊಂದರೆ ಆಗುತ್ತೆ. ಈ ರೋಗ ತಳೀಯವಾಗಿ ಉಪಯೋಗ ಮಾಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಹಣ್ಣು ಹಾಳಾಯ್ತು ಅಂತಂದ್ರೆ ದೊಡ್ಡ ದೊಡ್ಡ ಮಚ್ಚೆಗಳಾಗಿರ್ತವೆ. ನೀವು ಅದನ್ನು ಸುಲಿದು ನೋಡಿದಾಗ ಒಳಗೆ ಏನು ನಾವು ಪಲ್ಪ್ ಅಂತ ಹೇಳ್ತೀವಿ, ಖಂಡ ಅಂತ ಹೇಳ್ತೀವಿ, ಅದು ಸಂಪೂರ್ಣ ನಮಗೆ ತಿನ್ಲಿಕ್ಕೆ ಆಗೋದಿಲ್ಲ, ಅದನ್ನ ನಾವು ಬಿಸಾಕ್ಬೇಕಾಗಿರ್ತದೆ. ಇಂಥವೆಲ್ಲ ಲಕ್ಷಣಗಳನ್ನ ನಾವು ನೋಡಿರ್ತೀವಿ. ಆ ದೃಷ್ಟಿಯಿಂದ ಈ ಒಂದು ಹಣ್ಣು ಕೊಳೆ ರೋಗವು ಸಹ ಮಾವಿನಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ನೋಡಿ. ತಾವು ಹೇಳಿದ್ರಿ ಮಾವಿನಲ್ಲಿ ಬೂದಿ ರೋಗ ಮತ್ತು ಹಣ್ಣು ಕೊಳೆ ರೋಗ ಬರುತ್ತೆ ಅಂತಂತೇಳಿ, ಅದು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತಾನೆ ಹೇಳಿದ್ರೆ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಸರ್? ಬೂದಿ ರೋಗವನ್ನ ನಾವು ಈ ಹೂವು ಬಿಟ್ಟಿದ ಸಮಯದಲ್ಲಿ 2-3 ಸಿಂಪರಣೆಯನ್ನ ಕೈಗೊಳ್ಬೇಕಾಗುತ್ತೆ. ಮೊದಲಿಗೆ ನಾವು ಏನಪ್ಪಾ ಅಂತಂದ್ರೆ ಹೂವು ಬಿಡ್ತಿದ್ದ ಹಾಗ್ಲೇನೆ ವೆಟಬಲ್ ಸಲ್ಫರ್ ಅಂದ್ರೆ ಕರಗುವ ಗಂಧಕ 3 ಗ್ರಾಮ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಅದಾದ 15 ದಿವಸಗಳಲ್ಲಿ ಯಾವ್ದಾದ್ರೂ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಇರ್ಬೋದು, ಅದು ಟೆಬುಕನ ಜೋಲ್ ಇರ್ಬೋದು ಅಥವಾ ಪ್ರೊಪಿಕನ ಜೋಲ್ ಇರ್ಬೋದು ಡೈಫೆನಕನ ಜೋಲ್ ಇರ್ಬೋದು, ಇವೆಲ್ಲ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನು ಮಾಡಬೇಕಾಯ್ತು. ಆಮೇಲೆ ಇನ್ನು ನಾನು ಆಗ್ಲೇ ಹಣ್ಣು ಕೊಳೆ ರೋಗ ಹೇಳಿದೆ. ಈಗ ಹಣ್ಣು ಕೊಳೆ ರೋಗ ಅಂತ ಅಂತಂದ್ರೆ ನಾವು 15-20 ದಿವಸಗಳಲ್ಲಿ ನಾವು ಏನಾದ್ರೂ ಹಾರ್ವೆಸ್ಟ್ ಮಾಡುವಂತ ಸಮಯದಲ್ಲಿ ಈ ಶಿಲೀಂಧ್ರ ಒಕ್ಕೊಂಡಿರ್ತದೆ. ಅದಕ್ಕೋಸ್ಕರ ನಾವು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕವನ್ನ 2 ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ಒಂದು ನಾನಾಗ್ಲೇ ಹೇಳಿದಾಗೆ ಟೆಬುಕನೋಜೋಲು ಪ್ರೊಪಿಕನೋಜೋಲು ಡೈಫೆನಕನೋಜೋಲು ಇವು 1 ml ಪ್ರತಿ ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪರಣೆಯನ್ನು ಮಾಡಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂತಂದ್ರೆ ಟ್ರೈಫ್ಲಾಕ್ಸಿಸ್ಟ್ರಾಬಿನ್ ಪ್ಲಸ್ ಟೆಬುಕನೋಜೋಲ್ ಅನ್ನುವಂತಹ ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕ ಇದೆ. ಅದು 1/2 ಗ್ರಾಮ್ ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಅದು ಒಂದ್ಸಲ ಯಾವ್ದಾದ್ರೂ ಒಂದನ್ನು ಮಾಡಿದ್ರೆ ಈ ಹಣ್ಣು ಕೊಳೆ ರೋಗದಲ್ಲಿ ಉಂಟು ಮಾಡುವಂತ ಕೊಲೊಟೋಟ್ರೈಕಮ್ ಏನು ಹಣ್ಣಿನಲ್ಲಿ ಒಳಗೆ ಪ್ರವೇಶ ಆಗಿರುತ್ತೆ ಅದು ಸತ್ತು ಹೋಗುತ್ತೆ. ಅದರ ಮುಖಾಂತರ ನಮಗೆ ಮುಂದೆ ಬರುವಂತಹ ಹಣ್ಣು ಕೊಳೆ ರೋಗವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬಹುದು. ದಾಳಿಂಬೆನು ನಮ್ಮಲ್ಲಿ ಒಂದು ಮುಖ್ಯವಾದ ಹಣ್ಣು, ಯಾಕಂದ್ರೆ ದಾಳಿಂಬೆ ವರ್ಷ ಪೂರ್ತಿ ನಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಈ ದಾಳಿಂಬೆಯಲ್ಲಿ ಯಾವ್ಯಾವ ರೀತಿಯ ರೋಗಗಳು ಬರ್ತವೆ ಮತ್ತೆ ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಈ ದಾಳಿಂಬೆಯಲ್ಲಿ ಈ ನಾವು ಸೀಸನಲ್ ಅಂತಂದ್ರೆ 3 ಸೀಸನ್ ಹೇಳ್ತೇವೆ. ಒಂದು ಅಂಬೆ ಬಹಾರು, ಇನ್ನೊಂದು ಮೃಗ ಬಹಾರು, ಇನ್ನೊಂದು ಅಸ್ತಾಬಹಾರು. ಈಗ ಕೆಲವರು ಅಂಬೆ ಬಹಾರನಾಗೆ ಬಿಟ್ಟಿದ್ದಾರೆ, ಇನ್ನು ಕೆಲವರು ಅಂಬೆ ಬಹಾರು ಮೃಗ ಬಹಾರು ನಡಕೆ ಅಂತಂದ್ರೆ ಅವ್ರಿಗೆ ತಿಳ್ಕೊಂಡಿರುವಂತ ಒಂದು ಬಹಾರ ಅಂತಾರೆ ಅವರು, ನಡಕ ಬಹಾರ ಅಂತ ಹೇಳ್ತಾರೆ ಅವರು, ಮಧ್ಯ ಬಹಾರ ಮಾಡ್ಕೊಂಡಿದೀವಿ ಅಂತೇಳಿ. ಇವು ಯಾವ್ಯಾವ ಮಾಡಿದ್ರೂ ಈಗ ಏನು ಮುಂಗಾರು ಪೂರ್ವದಲ್ಲಿ ಬರುವಂತ ಒಂದು ಮಳೆಗಳ ಮುಖಾಂತರ ಏನಾಗುತ್ತೆ ಅಂತಂತಂದ್ರೆ ನಮ್ಗೆ ಮುಂದೆ ಈ ಹಣ್ಣು ಕೊಳೆ ರೋಗ ಬರುತ್ತದೆ, ಚಾನ್ಸಸ್ ಇರ್ತದೆ. ಒಂದು ಲೈಟ್ ಆಗಿ ಅಂತಂದ್ರೆ ತುಂತುರು ಮಳೆ ಬಂತು ಅಂತಂದ್ರೆ ಈ ಕೊಲೊಟೋಟ್ರೈಕಮ್ ಇರ್ಬೋದು, ಆಲ್ಟರ್ನೇರಿಯಾ ಇರ್ಬೋದು, ಸರ್ಕೋಸ್ಪೋರಾ ಇರ್ಬೋದು, ಇನ್ನಿತರ ಶಿಲೀಂಧ್ರಗಳಿಂದ ಹಣ್ಣು ಚುಕ್ಕೆ ಅಥವಾ ಹಣ್ಣು ಕೊಳೆ ಅಂತ ಹೇಳ್ತೀವಿ ನಾವು, ಅಥವಾ ಹಣ್ಣು ಮಚ್ಚೆ, ಇವು ಬೇರೆ ಬೇರೆ ಶಿಲೀಂಧ್ರಗಳಿಂದ ಬರೋದ್ರಿಂದ ಅವು ಯಾವ್ಯಾವ ಶಿಲೀಂಧ್ರಗಳು ಬಂದಿರ್ತವೆ ಅದರ ಮೇಲೆ ನಾವು ಲಕ್ಷಣಗಳನ್ನು ಗುರುತಿಸ್ತವೆ, ಇದು ಬಂದು ಹೋಗ್ಬಿಡ್ತದೆ. ಅದಕ್ಕೋಸ್ಕರನೇ ಬಂದ ಮೇಲೆ ನಾವು ಇದಕ್ಕೆ ಸಿಂಪರಣೆ ಮಾಡ್ತೀವಿ ಅಂತಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಕಳ್ಕೊಂಡು ಹೋಗ್ಬಿಡ್ತೇವೆ. ನಾವು ಬರದ ಹಾಗೆನೆ ಮಾಡಬೇಕು. ಪ್ರಿಕಾಷನ್ ಅಂತಂದ್ರೆ ಮುಂಜಾಗ್ರತೆಯೇ, ರೋಗ ಬರದ ಹಾಗೆ ನಾವು ತಡೆಗಟ್ಟೋದ್ರೆ ಅತ್ಯಂತ ಸೂಕ್ತ. ಆ ದೃಷ್ಟಿಯಿಂದ ನಾವೇನ್ ಹೇಳ್ತೀವಿ, ಇವತ್ತು ನಿಮಗೆ ಮಳೆ ಆಯ್ತು, ತುಂತುರು ಮಳೆ. ಮಳೆ ಅಂದ್ರೆ ಏನ್ ಜೋರಾಗಿ ಬರಬೇಕಂತೇನು ಹೇಳ, ಒಂದು 5 ನಿಮಿಷ ತುಂತುರು ಮಳೆ ಆಯ್ತು ಅಂತಂದ್ರೆ ನೀವು ಈ ಹಿಂದ್ಗಡೆ 8 ದಿವಸ ಆಗಿತ್ತು ಆಲ್ರೆಡಿ ಸ್ಪ್ರೇ ಮಾಡಿ ಯಾವ್ದೋ ಶಿಲೀಂದ್ರನಾಶಕ ಅಂತ ಹೇಳಿದ್ರೆ, ಇವತ್ತಾಯ್ತು ಅಂದ್ರೆ ನೆಕ್ಸ್ಟ್ ಮರುದಿನವೇ ನೀವು ಒಂದು ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳನ್ನ ಬಳಕೆ ಮಾಡಬಹುದು. ಟೆಬಕೋನೋಜೋಲ್ ಅಂತ ಹೇಳಿದ್ವಿ, ಅಥವಾ ಟ್ರೈಫ್ಲಾಕ್ಸಿಸ್ಟ್ರಾಬಿನ್ ಪ್ಲಸ್ ಟೆಬಕೋನೋಜೋಲ್ ಹೇಳಿದ್ವಿ, ಅಥವಾ M45 ಮಾಡಬಹುದು, ಮ್ಯಾಂಕೋಜಬ್ ಅಂತ ಹೇಳ್ತೀವಿ, Z78 ಅಂತ ಹೇಳ್ತೀವಿ. ಇವುಗಳನ್ನ ಒಂದು ಅದರ ಮೇಲೆ ಏನಪ್ಪಾ ಅಂದ್ರೆ ಹಣ್ಣಿನ ಮೇಲೆ ಒಂದು ಕೋಟ್ ಇರಬೇಕು ನಮಗೆ. ಯಾಕಂತಂದ್ರೆ ಒಂದು ಸರಿ ಮಳೆ ಬಂತು ಅಂದ್ರೆ ಈ ಶಿಲೀಂಧ್ರದ ಅವಕಗಳು ಅಥವಾ ಸ್ಪೋರ್ಟ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅವು ಜರ್ಮಿನೇಟ್ ಆಗಿ ಹಣ್ಣಿನಲ್ಲಿ ಪ್ರವೇಶ ಮಾಡ್ತವೆ. ಹಣ್ಣಿನಲ್ಲಿ ಪ್ರವೇಶ ಮಾಡಿ 10-12 ದಿನಗಳ ನಂತರ ಅದರ ಒಂದು ಲಕ್ಷಣಗಳು ಕಂಡು ಬರ್ತದೆ. ಅವಾಗ ನಾವು ಸ್ಪ್ರೇ ಮಾಡಿದ್ರೆ ಅನುಕೂಲ ಆಗುದಿಲ್ಲ. ಆ ದೃಷ್ಟಿಯಿಂದ ನಾವು ಮಳೆ ಬರ್ತಿದ್ದಾಗ್ಲೇನೆ ಈ ಶಿಲೀಂಧ್ರದ ಬಾಧೆ ಆಗಬಾರದು ಅನ್ನುವಂತ ದೃಷ್ಟಿಯಿಂದ ನಾವು ಸ್ಪ್ರೇಯನ್ನ ಮಾಡಬೇಕಾಗುತ್ತೆ. ಇನ್ನು ದಾಳಿಂಬೆಯಲ್ಲಿ ಬರುವಂತಹ ಇನ್ನೊಂದು ಪ್ರಮುಖ ರೋಗ ಅಂತಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಥವಾ ದುಂಡಾಣು ಅಂಗಮಾರಿ ರೋಗ ಅಂತ ನಾವು ಕರಿತೇವೆ. ದುಂಡಾಣು ಅಂಗಮಾರಿ ರೋಗ ಈಗ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬರೋಕಿನ ಮುಂಚೆ ನಾವು ಆರಾಮಾಗಿರ್ತೀವಿ, ಬಂದ ಮೇಲೆ ಅಂತೂ ತುಂಬಾನೇ ಕಷ್ಟ. ಆದ್ರಿಂದ ಬರಲಾರ್ದಾಗ ನಾವು ಹೆಂಗ್ ಮಾಡಬಹುದು ಅಂತಂದ್ರೆ, ಪ್ರತಿಯೊಬ್ಬ ರೈತರು ಹೊಸದಾಗಿ ನಾಟಿ ಮಾಡ್ತವೆ ನಾವು ದಾಳಿಂಬೆನ ಅಂತಂದಾಗ, ರೋಗರಹಿತ ಪ್ರದೇಶದಿಂದ ಈ ಒಂದು ದಾಳಿಂಬೆಯನ್ನ ಸಸಿಗಳನ್ನ ತೆಗೆದುಕೊಂಡು ಬರಬೇಕು, ನಾಟಿ ಮಾಡಬೇಕು. ಅವಾಗ ಮಾತ್ರ ನಾವು ರೋಗ ಮುಕ್ತವಾಗಿ ನಾವು ಬೆಳೆಯನ್ನು ಬೆಳಿಬಹುದು. ಇನ್ನು ರೋಗ ಬಂತು ಅಂತಂದ್ರೆ ಈ ರೋಗ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಹೇಳ್ತಾರೆ ಕಾಪರಾಕ್ಸಿಕ್ಲೋರೈಡ್ 3 ಗ್ರಾಮು, 1/2 ಗ್ರಾಮು ಸ್ಟ್ರೆಪ್ಟೋಸೈಕ್ಲಿನ್ ಹಾಕಿ ಸ್ಪ್ರೇ ಮಾಡಬಹುದು. ಅದು ಉಪಚಾರ ಅಷ್ಟೇ. ಆದ್ರೆ ಈ ಶಿಲೀಂಧ್ರದ ರೋಗಗಳು ಏನು ನಾವು ನಿಯಂತ್ರಣ ಮಾಡ್ತೀವಿ, ಆತರ ಬ್ಯಾಕ್ಟೀರಿಯಲ್ ಬ್ಲೈಟ್ ಇಂದ ಬರುವಂತಹ ದುಂಡಾಣು ಅಂಗಮಾರಿ ರೋಗವನ್ನು ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಗಿಡಗಳಿಗೆ ಸಂಪೂರ್ಣವಾಗಿ ಸಮತೋಲನ ಗೊಬ್ಬರ ಕೊಟ್ರೆ ನಮಗೆ ರೋಗಗಳನ್ನ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಮಾಡಬಹುದು. ಅದಾದ್ಮೇಲೆ ಈ ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡಬಹುದಾಗಿದೆ. ಸರಿ, ದಾಳಿಂಬೆಯಲ್ಲಿ ಇನ್ನೂ ಒಂದು ರೋಗ ಈ ಬೇರುಗಂಟು ರೋಗ ಅಂತೇಳಿ, ಇದ್ರ ಒಂದು ಲಕ್ಷಣಗಳು ಹೇಗಿರ್ತವೆ ಮತ್ತೆ ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು? ಈ ಬೇರುಗಂಟು ರೋಗ ಅಥವಾ ನಿಮ್ಯಾಟೋಡ್ಸ್ ಅಂತ ಹೇಳ್ತೀವಿ, ಅಥವಾ ಸಸ್ಯಸೂತ್ರ ಕ್ರಿಮಿಗಳು, ಇದರಲ್ಲಿ ವಿವಿಧ ಬಗೆಯಂತ ಸೂತ್ರ ಕ್ರಿಮಿಗಳಿದ್ದಾವೆ. ಅದರಲ್ಲಿ ಬೇರುಗಂಟು ರೋಗ ಒಂದು ಪ್ರಮುಖವಾದಂತಹ ಸೂತ್ರಕ್ರಿಮಿ ಅಥವಾ ನಿಮ್ಯಾಟೋಡ್ ಅಂತ ಹೇಳ್ತೀವಿ, ಅಥವಾ ಜಂತುಹುಳ ಅಂತ ಹೇಳ್ತೀವಿ ನಾವು. ಇತ್ತೀಚಿನ ದಿನಗಳಲ್ಲಿ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚು ಆಗಿರುವುದರ ಪರಿಣಾಮ ಇವತ್ತು ನಾವು ಪ್ರತಿಯೊಂದು ಬೆಳೆಯಲ್ಲಿಯೂ ಸಹ ಸೂತ್ರಕ್ರಿಮಿಗಳ ಒಂದು ನಿರ್ವಹಣೆ ಮಾಡುವಂತದ್ದು ನಮಗೆ ಅವಶ್ಯಕತೆ ಆಗಿದೆ, ಅಥವಾ ಪ್ರಾಬ್ಲಮೆಟಿಕ್ ಆಗಿದೆ ಅಂತ ಹೇಳ್ಬೋದು, ಅಥವಾ ತೊಂದರೆ ಆಗಿದೆ ಬೆಳೆಗಳಲ್ಲಿ ಅಂತ ಹೇಳ್ಬೋದು. ಇದರ ಲಕ್ಷಣಗಳು ಹೆಂಗಿರುತ್ತೆ ಅಂತಂದ್ರೆ, ನಮ್ಮ ಒಂದು ಬೆಳೆಯಲ್ಲಿ ನೋಡಿದಾಗ ಒಂದು ಎಕರೆ ಬೆಳೆಯಲ್ಲಿ ಯಾವುದೇ ಇರ್ಬೋದು, ಅಲ್ಲಲ್ಲಿ ಪ್ಯಾಚ್ ಆಗಿ ಗೊಬ್ಬರದ ಕೊರತೆ ಅಥವಾ ಪೋಷಕಾಂಶಗಳ ಕೊರತೆಯಿಂದ ಆ ಗಿಡ ಬಳಲಿದೆಯೇನೋ ಅನ್ನೋದು, ಮತ್ತು ಕುಬ್ಜವಾಗಿರುತ್ತೆ, ಹಳದಿ ಎಲೆಗಳು ಹಳದಿ ಆಗಿರುತ್ತೆ. ನಾವು ನೋಡಿದಾಗ ಏನಾಗುತ್ತೆ ಅಂತಂದ್ರೆ, ಈ ಗಿಡಕ್ಕೆ ಅಥವಾ ಈ ಒಂದು ಬೆಳೆಗೆ ಅಥವಾ ಈ ಸಸ್ಯಗಳಿಗೆ ಪೋಷಕಾಂಶಗಳ ಕೊರತೆ ಇದೆಯೇನೋ ಅನ್ನುವಂತ ರೀತಿಯಲ್ಲಿ ಲಕ್ಷಣಗಳನ್ನು ಕಾಣ್ತದೆ. ಅಂತಹ ಗಿಡಗಳನ್ನ ನಾವು ಕಿತ್ತು ನೋಡಿದಾಗ ಅಥವಾ ಅಂತಹ ಗಿಡಗಳ ಅಥವಾ ಅಂತಹ ಏನು ಬೆಳೆಯ ಒಂದು ಪರೀಕ್ಷೆ ಮಾಡಿದಾಗ, ರೂಟ್ಸ್ ಅಂತ ಹೇಳ್ತೀವಿ ಅಥವಾ ಬೇರುಗಳು ಅಂತ ಹೇಳ್ತೀವಿ, ನಾವು ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ತುಂತುರು ಬೇರುಗಳು ಕ್ರಮೇಣ ನಾಶ ಆಗಿರ್ತವೆ. ಇನ್ನು ಏನಪ್ಪಾ ಅಂತಂದ್ರೆ, ಬೇರುಗಳೆಲ್ಲ ಗಂಟು ಗಂಟಾಗಿರ್ತದೆ. ಇಲ್ಲಿ ಎಲ್ಲರೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಏನಪ್ಪಾ ಅಂತಂದ್ರೆ, ಶೇಂಗಾದಲ್ಲಿ ಬರುವಂತದ್ದು ಗಂಟೇನಿದೆ ಅದು ಸಾರಜನಕವನ್ನು ಸ್ಥಿರೀಕರಿಸುವಂತದ್ದು. ಅಲ್ಲಿ ಇಲ್ಲಿ ಬೇರೆ ಬೆಳೆಗಳಲ್ಲಿ ಅಲ್ಲಿ ಏನಂದ್ರೆ ಆ ಗಂಟು ಮುಟ್ತಿದ್ದಂಗೆ ಮುರಿದೋಗುತ್ತೆ. ಇದು ಏನಪ್ಪಾ ಅಂದ್ರೆ, ಬೇರುಗಳ ಜೊತೆಯೇ ಗಂಟು ಇರುತ್ತೆ, ಮುರಿಯೋದಿಲ್ಲ. ನಾವು ಕೈಯನ್ನು ಆಡಿಸಿದಾಗ ಬೇರಿನಲ್ಲಿ ಅದು ಗಂಟು ಗಂಟು ಆಗಿರೋದನ್ನ ನಮ್ಮ ಅನುಭವಕ್ಕೆ ಬರುತ್ತೆ. ಆ ಗಂಟುಗಳು ಅಂತಂದ್ರೆ ಬೇರು ಗಂಟು ರೋಗ ಅಂತ ಹೇಳ್ತೀವಿ. ಇದು ನಿಮ್ಯಾಟೋಡ್ಸ್ ಇಂದ ಬರುವಂತದ್ದು. ಇದು ನಾವು ಮೇಲ್ಭಾಗದಲ್ಲಿ ಹಳದಿ ಆಗಿರುವಂತದ್ದು ಎಲೆಗಳು, ಕುಬ್ಜವಾಗಿರುವಂತದ್ದು ಗಿಡದ ಬೆಳವಣಿಗೆ, ಮತ್ತೆ ಪೋಷಕಾಂಶಗಳ ಕೊರತೆ ತರಹ ಕಾಣಿಸುತ್ತೆ. ನಾವು ಬೇರನ್ನ ಪರೀಕ್ಷೆ ಮಾಡಿದಾಗ ಬೇರು ಗಂಟು ರೋಗವನ್ನ, ಬೇರುಗಳು ಗಂಟು ಗಂಟಾಗಿರೋದನ್ನ ನೋಡ್ತೇವೆ. ತುಂತುರು ಬೇರುಗಳು ಆಲ್ಮೋಸ್ಟ್ ಇರೋದಿಲ್ಲ. ಸೊ ಈ ತರ ಲಕ್ಷಣಗಳನ್ನ ಕಾಣ್ತವೆ. ಸರಿ, ಬೇರುಗಂಟು ರೋಗನ ನಿಯಂತ್ರಣ ಮಾಡಬೇಕಂದ್ರೆ ನಮ್ಮ ರೈತರು ಏನೇನು ಒಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ನಾನು ಇಲ್ಲಿ ದಾಳಿಂಬೆಯಲ್ಲೇ ಅಂತಾನೆ ಅಲ್ಲ, ಯಾವುದೇ ಬೆಳೆಯಲ್ಲಿ ಬೇರು ಗಂಟು ರೋಗ ಬಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮೊಟ್ಟ ಮೊದಲನೇ ಬಾಗಿ ಇವತ್ತಿನ ದಿವಸ ಅನೇಕ ನಿಮ್ಯಾಟಿಸೈಡ್ಸ್ ಬಂದಿದ್ದಾವೆ ಮಾರ್ಕೆಟ್ನಾಗೆ, ಆದರೂ ನಾವು ಕಾರ್ಬೋಫ್ಯೂರಾನ್ ಅನ್ನ ಬಳಕೆ ಮಾಡ್ತೀವಿ. ಕಾರ್ಬೋಫ್ಯೂರಾನ್ ಅನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅದು ಫ್ಯುಮಿಗೇಷನ್ ಆಗಿ ಅದರಲ್ಲಿರುವಂತಹ ಕೋಶಗಳು ಮತ್ತೆ ಮೊಟ್ಟೆಗಳು ನಾಶ ಆಗ್ತವೆ. ಇದನ್ನ ಒಂದು 15 ದಿವಸಗಳ ಅಂತರದಲ್ಲಿ 2 ಸರಿ 3 ಸರಿ ಬಳಕೆ ಮಾಡಿದರೆ, ಅಂದ್ರೆ ಪ್ರತಿ 15 ದಿವಸ ಅಂದ್ರೆ 1.5 ತಿಂಗಳಲ್ಲಿ 3 ಸರಿ ಬಳಕೆ ಮಾಡಿತ್ತು ಅಂತಂದ್ರೆ ಇದರ ಫ್ಯೂಮಿಗೇಷನ್ ಇಂದ ಕೋಶಗಳು ಮತ್ತು ಮೊಟ್ಟೆಗಳು ನಾಶ ಆಗ್ತದೆ. ಇದು ಕೇವಲ ಬರೀ ಕೆಮಿಕಲ್ಸ್ ಉಪಯೋಗ ಮಾಡಬಾರದು. ನಾವು ನೀಮ್ ಕೇಕ್ ಅನ್ನ ಅಥವಾ ನೀಮ್ ಪದಾರ್ಥವನ್ನ, ನೀಮ್ ಬೇಸ್ಡ್ ಏನು ಸಿಗುತ್ತೆ ಮಾರ್ಕೆಟ್ ನಲ್ಲಿ, ನೀಮ್ ಕೇಕ್ ಅನ್ನ ನಾವು ಬಳಕೆ ಮಾಡಿ ಅದನ್ನ ಹಾಕೋದು. ಇನ್ನು ಸಸ್ಬೇನಿಯ ಸೆಣಬನ್ನ ಹಾಕಿ ಮಗ್ಗೊಡಿಯಂತದ್ದು. ಇನ್ನು ಚೆಂಡುಗಳನ್ನ ಅಲ್ಲಲ್ಲಿ ನಾವು ಹಾಕೋದ್ರಿಂದ ಇದೇನಾಗುತ್ತೆ, ಚೆಂಡು ಬೇರುಗಳ ಒಂದು ಅವೇನು ಹೊರಸೂಸ್ತವೆ ಕೆಲವೊಂದು ರಾಸಾಯನಿಕಗಳನ್ನು, ಅದರ ಮುಖಾಂತರ ಇವೇನಾಗುತ್ತೆ ಮೊಟ್ಟೆಯಿಂದ ಹೊಡ್ಕೊಂಡ್ಬರುತ್ತೆ ಸೂತ್ರಕೃಮಿ. ಆಮೇಲೆ ಹೊಡ್ಕೊಂಬಂದ್ಮೇಲೆ ಈ ಚೆಂಡು ಅದಕ್ಕೆ ಹೋಸ್ಟ್ ಆಗಿರೋದಿಲ್ಲ. ಆ ದೃಷ್ಟಿಯಿಂದ ಆಹಾರದ ಕೊರತೆಯಿಂದ ಅವರು ಸರ್ವನಾಶ ಆಗ್ತವೆ. ಸೊ ಈ ತರ ಕೆಲವೊಂದು ಪದ್ಧತಿಗಳನ್ನ ನಾವು ಅನುಸರಿಸಿ ಮಾಡೋದ್ರಿಂದ ಈ ಒಂದು ಸೂತ್ರಕೃಮಿಯನ್ನ ನಿಯಂತ್ರಣ ಮಾಡಬಹುದಾಗಿದೆ. ನಮ್ಮ ಭಾಗದಲ್ಲಿ ಪಪ್ಪಾಯನು ಒಂದು ಮುಖ್ಯವಾದ ಹಣ್ಣು ಅಂತ ನಾವು ಹೇಳ್ಬೋದು ಸರ್. ಯಾಕಂದ್ರೆ ನಾವು ಮಾರ್ಕೆಟ್ನಲ್ಲಿ ನೋಡ್ತೀವಿ ಸಾಕಷ್ಟು ಪಪ್ಪಾಯಿ ಹಣ್ಣು ಮಾರಾಟಗಾರರು ಇರ್ತಾರೆ. ಈ ಪಪ್ಪಾಯಿ ಹಣ್ಣಿಗೆ ಬರುವಂತಹ ರೋಗಗಳು ಮತ್ತೆ ಅವುಗಳ ಲಕ್ಷಣಗಳು ಮತ್ತೆ ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದು. ಅನೇಕ ಜನ ಪಪ್ಪಾಯ ಬೆಳಿಬೇಕು ಅಂತ ಹೇಳ್ತಾರೆ. ಈ ಪಪ್ಪಾಯದಲ್ಲಿ ಬರುವಂತದ್ದು ಎರಡೇ ರೋಗ. ಒಂದು ನಾವು ನಾಟಿ ಮಾಡ್ತಿದ್ದಾಗ್ಲೇನೆ ಒಂದು ಬುಡಕೊಳೆ ರೋಗ ಅಂತ ಹೇಳ್ತೀವಿ, ಅಥವಾ ಫೂಟ್ ರಾಟ್ ಅಂತ ಏನ್ ಹೇಳ್ತೀವಿ ನಾವು. ಅಲ್ಲಿ ಕಾಣಿಸೋದೇನಪ್ಪ ಅಂತಂದ್ರೆ ಅದು 3 ತಿಂಗಳಾಗೋ ತನಕನೂ ಈ ನೀರು ನಿಂತಿರೆ ಅಂತಂದ್ರೆ ಸಂಪೂರ್ಣವಾಗಿ ಬುಡಕೊಳೆ ರೋಗ ಬರುತ್ತೆ. ಇದು ಫೈಟಾಪ್ತರ ಅನ್ನುವಂತ ಒಂದು ಶಿಲೀಂಧ್ರದಿಂದ ಬರುತ್ತೆ, ಮತ್ತೆ ಕೆಲವೊಂದ್ಸರಿ ರೈಜೆಕ್ಟೋನಿ ಅನ್ನುವಂತ ಶಿಲೀಂಧ್ರದಿಂದನೂ ಬರುತ್ತೆ. ಅದಕ್ಕೋಸ್ಕರ ನಾವು ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ನಾಟಿ ಮಾಡಿದ ಮೇಲೆ ಸರಾಗವಾಗಿ ನೀರು ಹರಿದು ಹೋಗ್ಬೇಕು ಅಲ್ಲಿ, ಮತ್ತೆ ಬುಡದಲ್ಲಿ ನೀರು ನಿಂತ್ಕೋಬಾರ್ದು, ಬುಡಕ್ಕೆ ನೀರು ಬಿಡಬಾರ್ದು. ಸೊ ಆ ದೃಷ್ಟಿಯಿಂದ ನಾವು ಇದನ್ನ ಕಂಪಲ್ಸರಿ ಮುಂಚೆನೆ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳುವಂಥದ್ದು, ನಾವು ಅದನ್ನ ಎಚ್ಚರ ವಹಿಸಬೇಕು. ಇನ್ನು ಈ ರೋಗ ಬರದ ಹಾಗೆ ಇರಬೇಕಪ್ಪ ಅಂತಂದ್ರೆ ನಾವು ಮುಂಚೆ ನಾಟಿ ಮಾಡೋಕ್ಕಿಂತ ಮುಂಚೆನೆ ಕೊಟ್ಟಿಗೆ ಗೊಬ್ಬರದ ಜೊತೆ ಟ್ರೈಕೋಡರ್ಮಾವನ್ನ, ಸೊಡೊಮೊನಾಸ್ ಫ್ಲೋರೆಸೆನ್ಸ್ ಅನ್ನ ಕನಿಷ್ಠ 5-5 ಗ್ರಾಮ್ ಅನ್ನ ಒಂದು ಗಿಡಕ್ಕೆ ಅದನ್ನ ಹಾಕಿ ಬೆರೆಸಿ ಮಾಡಿ ನಾವು ನಾಟಿ ಮಾಡಿದ್ರೆ ಈ ರೋಗ ಮುಂಜಾಗ್ರತೆಯಾಗಿ ನಿರ್ವಹಣೆ ಮಾಡುವುದು. ಇನ್ನು ಬರುತ್ತೆ ಅಥವಾ ಮಳೆ ಬಂತು, ಹಸಿ ಇದೆ ಮಣ್ಣಿನಲ್ಲಿ ಅಂತಂದಾಗ ನಾವು ರಿಡೋಮಿಲ್ MZ ಅಥವಾ ಮೆಟ್ಲಾಕ್ಸಿಲ್ MZ ಅಂತ ಹೇಳ್ತೀವಿ, 2.5 ಗ್ರಾಮ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ನಾವು ಬೆರೆಸ್ಬಿಟ್ಟು ಅದನ್ನ ಬುಡಕ್ಕೆ ಹಾಕ್ತಾ ಹೋದ್ರೆ ಮುಂಜಾಗ್ರತಾ ಕ್ರಮವಾಗಿ, ಯಾಕಂದ್ರೆ ಹಸಿ ಇತ್ತು ಅಂತಂದ್ರೆ ಈ ರೋಗ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಇದನ್ನ ಮಾಡೋದ್ರಿಂದ, ಈ ರೀತಿ ಮಾಡೋದ್ರಿಂದ ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಇನ್ನು ನಮಗೆ ಮೇಜರ್ ಆಗಿ ಅಂತಂದ್ರೆ ಪ್ರಮುಖವಾಗಿ ಪಪ್ಪಾಯದಲ್ಲಿ ಅತ್ಯಂತ ಮಹತ್ವವಾದಂತ ರೋಗ ಅಂತಂದ್ರೆ ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಅಂತಂದ್ರೆ ನಂಜಾಣು, ಪಪ್ಪಾಯ ನಂಜಾಣು ರೋಗ ಅಂತ ಹೇಳ್ತೇವೆ. ಅದರಲ್ಲಿ ಮೊಸಾಯಿಕ್ ಬರುತ್ತೆ, ಲೀಫ್ ಕರ್ಲ್ ಬರುತ್ತೆ. ಆದ್ರೆ ನಾವೆಲ್ಲರೂ ಮಾರ್ಕೆಟ್ನಾಗ ನೋಡ್ತೀವಿ ಪಪ್ಪಾಯ ಹಣ್ಣಿನ ಮೇಲೆ ಉಂಗುರ ಚುಕ್ಕೆ ರೋಗ ಅಂತ ನೋಡ್ತೀವಿ, ಪಪ್ಪಾಯ ಉಂಗುರಗಳನ್ನ ನೋಡ್ತೀವಿ ಪಪ್ಪಾಯ ಹಣ್ಣಿನ ಮೇಲೆ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ಈ ಪಪ್ಪಾಯದಲ್ಲಿರುವಂತಹ ಸಕ್ಕರೆ ಅಂಶ ಕಡಿಮೆ ಇರುತ್ತೆ, ಅಂದ್ರೆ ಸಿಹಿ ಅಂಶ ಕಡಿಮೆ ಆಗುತ್ತೆ. ಮತ್ತೆ ಇನ್ನು ಈ ರೋಗ ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬಂದ್ರೆ ನಮಗೆ ಬೆಳೆನೇ ಬರೋದಿಲ್ಲ, ಸಂಪೂರ್ಣವಾಗಿ ಗಿಡಗಳು ಒಣಗಿ ಸತ್ತು ಬಿಡ್ತವೆ. ಈ ರೋಗ ಬಂತು ಅಂತಂದ್ರೆ ಅದು ಲೀಫ್ ಕರ್ಲ್ ಇರ್ಬೋದು, ಮೊಸಾಯಿಕ್ ಇರ್ಬೋದು, ಅಥವಾ ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಉಂಗುರ ಚುಕ್ಕೆ ರೋಗ ಅಂತ ಏನ್ ಹೇಳ್ತೀವಲ್ಲ, ಇದು ಈ ಬಂತು ಅಂದ್ರೆ ಸಂಪೂರ್ಣವಾಗಿ ನಾಶ ಆಗುತ್ತೆ. 1-8 ತಿಂಗಳು ಆದ್ಮೇಲೆ ಆಲ್ರೆಡಿ ಹಣ್ಣುಗಳು ಬಿಟ್ಟಿದಾವೆ, ಆಮೇಲೆ ಬಂತು ಅಂತಂತಂದ್ರೆ ಹಣ್ಣುಗಳು ಯಾವ ಗಾತ್ರ ಇರಬೇಕು ಆ ಗಾತ್ರ ಇರೋದಿಲ್ಲ, ಮತ್ತೆ ಯಾವ ಶೇಪ್ ಇರಬೇಕು ಆ ಶೇಪ್ ಇರೋದಿಲ್ಲ, ಮಾಲ್ ಫಾರ್ಮ್ಡ್ ಆಗಿರ್ತವೆ, ಮತ್ತೆ ಆ ಹಣ್ಣಿನಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಿರುತ್ತದೆ. ಇವು ಪ್ರಮುಖವಾದಂತ ಲಕ್ಷಣಗಳು. ಇನ್ನು ಎಲೆಗಳೆಲ್ಲ ಮುಟ್ಟರ್ಕೊಂಡಿರ್ತವೆ, ಒಂಥರ ಕಪ್ಪು ಶೇಪ್ ಆಗಿರ್ತವೆ. ಇನ್ನು ಏನಪ್ಪಾ ಅಂತಂದ್ರೆ ಚಪ್ಪಲಿಯಲ್ಲಿ ಉಂಗುಷ್ಟ ಯಾತರ ರಿಂಗ್ ಆಗಿರ್ತೈತಲ್ಲ ಆತರ ಸುತ್ತಕೊಂಡಿರ್ತೈತೆ, ಎಲೆಗಳೆಲ್ಲ ದೊಡ್ಡ ಆಗುವಂತದ್ದು ಆತರ ಸುಕ್ಕಾಗಿ ಸುತ್ತಕೊಂಡಿರ್ತವೆ. ಈ ತರ ಅನೇಕ ಕೆಲವೊಂದು ಲಕ್ಷಣಗಳನ್ನ ನಾವು ಕಾಣ್ತೇವೆ. ಆದ್ರೂ ಇದನ್ನ ಹರಡುವಂತದ್ದು ಏನಪ್ಪಾ ಅಂತಂತಂದ್ರೆ ಎಫಿಡ್ಸ್ ಅಂತಂದ್ರೆ ಕರಿಜಿಗಿ ಅಂತ ಹೇಳ್ತೇವೆ. ಇದನ್ನ ಕರಿಜಿಗಿಯನ್ನ ನಿಯಂತ್ರಣ ಮಾಡಬೇಕಪ್ಪ ಅಂತಂತಂದ್ರೆ ನಾವು ಬರೇ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು ಅಥವಾ ಕೀಟನಾಶಕಗಳನ್ನ ಬಳಕೆ ಮಾಡಬಾರ್ದು. ನಾವು ನೀಲಿ ಅಂಟು ಬಲೆಗಳು ಅಂತ ಸಿಗ್ತವೆ ಮಾರ್ಕೆಟ್ನಲ್ಲಿ, ಅವುಗಳನ್ನ ಇಡೋದ್ರಿಂದ ಇವೇನಾದ್ರೂ ಆಕರ್ಷಣೆಗೊಳಗಾಗಿ ಅವು ಅಲ್ಲಿ ಕುತ್ಕೋತವೆ. ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಕೀಟನಾಶಕ ಅದ್ರ ಮೇಲೆ ಇರ್ತದೆ, ಅದ್ರ ನೆಕ್ಕಕ್ಕೆ ಹೋದಾಗ ಅದು ಸತ್ತೋಗ್ಬಿಡ್ತದೆ. ಸೊ ಅದಾದ್ಮೇಲೆ ನಾವು ಬೇಕಾದ್ರೆ ಅನೇಕ ನೀಮ್ ಬೇಸ್ಡ್ ಇನ್ಸೆಕ್ಟಿಸೈಡ್ ಇದಾವೆ, ಆಮೇಲೆ ಇಮಿಡಾಕ್ಲೋಪ್ರಿಡ್ ಇದೆ, ಈ ತರ ಬೇರೆ ಬೇರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಕೆ ಮಾಡಿ ರೋಗವನ್ನು ಹರಡುವಂತಹ ಕರಿಜಿಗಿಯನ್ನ ಅಂದ್ರೆ ಎಫಿಡ್ಸ್ ಅನ್ನ ನಾವು ನಿಯಂತ್ರಣ ಮಾಡಬಹುದು. ಇನ್ನು ನಂಜಾಣು ನಾಶಕ ಯಾವುದೂ ಇಲ್ಲ. ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದ್ಸರಿ ನಾವು ಈ ಕೀಟಗಳು ಬರಲಾರದಾಗೆ ಈ ಗ್ರೌಂಡ್ ನಟ್ ಆಯಿಲ್ ಅಂತಂದ್ರೆ ಶೇಂಗಾ ಎಣ್ಣೆಯನ್ನ ಸಿಂಪರಣೆ ಮಾಡ್ತವೆ. ಆಮೇಲೆ ನೀಮ್ ಬೇಸ್ಡ್ ಅಂತಂದ್ರೆ ಬೇವಿನ ಎಣ್ಣೆಯನ್ನ ಸಿಂಪರಣೆಯನ್ನು ಮಾಡ್ತವೆ. ಇದ್ರ ಮುಖಾಂತರ ಈ ಕೀಟಗಳನ್ನ ನಮ್ಮ ಬೆಳೆಯಿಂದ ದೂರ ಮಾಡುವಂತದ್ರ ಮುಖಾಂತರ ಪಪ್ಪಾಯ ಬೆಳೆಯಲ್ಲಿ ನಂಜಾಣು ರೋಗಗಳನ್ನ ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ಸಮತೋಲನವಾದಂತಹ ಗೊಬ್ಬರವನ್ನ ಕೊಡುವಂತದ್ದು ಅತ್ಯಂತ ಪ್ರಮುಖವಾದದ್ದು. ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಬೆಳೆಯಲ್ಲಿ ರೋಗಗಳನ್ನ ಸಮಗ್ರವಾಗಿ ನಾವು ನಿಯಂತ್ರಣ ಮಾಡಬಹುದು. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರ. ಅದು ಬಹಳ ಮುಖ್ಯವಾದ ಹಣ್ಣುಗಳಲ್ಲಿ ಯಾವ ರೀತಿ ಒಂದು ಮಾವು ಇರಬಹುದು, ದಾಳಿಂಬೆ ಇರಬಹುದು, ಆಮೇಲೆ ಪಪ್ಪಾಯ, ಇವು ಪ್ರತಿನಿತ್ಯ ನಮ್ಮ ಸಾರ್ವಜನಿಕರು ಬಳಸ್ತಿರ್ತಾರೆ. ಯಾಕಂದ್ರೆ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ರೋಗಗಳು ತುತ್ತಾಗಿರ್ತವೆ ಅಂತೇಳಿ. ಅದರ ಒಂದು ಲಕ್ಷಣಗಳು ಮತ್ತು ಅಥವಾ ಹತೋಟಿ ಕ್ರಮಗಳ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಹಣ್ಣಿನ ಬೆಳೆಗಳಲ್ಲಿ ಕಂಡುಬರುವ ರೋಗಗಳ ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ. ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇನ್ನು ಮುಂದೆ ಕೇಳಿ, ಅಡಿಕೆ ಕೃಷಿಯಲ್ಲಿ ಅಂತರ ಬೆಳೆಗಳ ಕುರಿತು ದಾವಣಗೆರೆ ಐಸಿಎಆರ್ ತರಳಬೇಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ಪಿ ಪವನ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ರೈತ ಉತ್ಪಾದಕ ಕಂಪನಿಯಲ್ಲಿ ಜಿಲ್ಲಾ ಯೋಜನಾ ಸಂಯೋಜಕರಾದ ಎನ್ ಡಿ ಪವನ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಅಡಿಕೆ ಕೃಷಿಯಲ್ಲಿ ಅಂತರ್ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರಿಗೆ ಏನೇನು ಅನುಕೂಲ ಆಗ್ತದೆ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಪವನ್ ಪಾಟೀಲ್ ಅವರು ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪವನ್ ಪಾಟೀಲ್ ಅವರೇ, ಈಗ ನಮ್ಮ ರೈತರು ಇತ್ತೀಚೆಗೆ ಅಡಿಕೆ ಕೃಷಿ ಲಾಭದಾಯಕ ಅಂತ ಅಂದ್ಬಿಟ್ಟು ಹೆಚ್ಚು ಪ್ರದೇಶಗಳಲ್ಲಿ ಅಡಿಕೆ ಬೆಳೀಲಿಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಡಿಕೆ ಬೆಳೆಯೋದನ್ನು ಒಂದ್ ರೀತಿ ಲಾಭದಾಯಕ, ಈ ಅಡಿಕೆ ಬೆಳೆಗಳಲ್ಲಿ ಅದರ ಜೊತೆಗೆ ಅಂತರ ಬೆಳೆಗಳನ್ನು ಬೆಳೆದ್ರೂ ಸಾಕಷ್ಟು ಅನುಕೂಲ ಇದೆ. ಈ ಅಡಿಕೆಯಲ್ಲಿ ಅಂತರ ಬೆಳೆಗಳನ್ನ ಎಷ್ಟು ಒಂದು ವರ್ಷದವರೆಗೂ ಬೆಳಕಬಹುದು, ಮತ್ತೆ ದೊಡ್ಡ ಗಿಡಗಳಾದಾಗೂ ಸಾಕಷ್ಟು ಬೆಳೀಲಿಕ್ಕೆ ಅವಕಾಶ ಇದೆ ಅಂತೀರಾ? ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊದಲನೇದಾಗಿ ಅತಿಯಾದ ಅಡಿಕೆಯದ ಮೇಲೆ ಅವಲಂಬನೆ ಜಾಸ್ತಿ ಆಗ್ತಿದೆ. ಅದರಿಂದ ರೈತರು ಏನ್ ಮಾಡ್ತಿದ್ದಾರೆ, ಅವರು ಅಡಿಕೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಂತರ ಬೆಳೆಗಳನ್ನ ಬೆಳೆಯಕ್ಕೆ ಆಸಕ್ತಿ ತೋರಿಸಬೇಕಾಗಿ ರೈತರಲ್ಲಿ ವಿನಂತಿಸ್ಕೊಳ್ತೀನಿ. ಯಾಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಏಕ ಬೆಳೆ ಬೆಳೆಯೋದ್ರಿಂದ ಅದರ ಮೇಲಿನ ಅವಲಂಬನೆ ಜಾಸ್ತಿ ಆಗುತ್ತೆ. ಅವಲಂಬನೆ ಜಾಸ್ತಿ ಅಂದ್ರೆ ನಿರೀಕ್ಷೆಗಳು ಒಂದೇ ಬೆಳೆಯ ಮೇಲೆ ಸೀಮಿತವಾಗ್ತವೆ. ಅದರಿಂದ ಅದನ್ನ ತಪ್ಪಿಸೋಕೋಸ್ಕರ ನಾವು ಅಂತರ ಬೆಳೆಗಳನ್ನ ಬೆಳಿಬೇಕಾಗುತ್ತೆ. ಈಗ ಪ್ರಾರಂಭದಲ್ಲಿ ಅಡಿಕೆ ನಾಟಿ ಮಾಡಿದಾಗ ಅದು ಫಸಲಿ ಬರ್ಬೇಕಂದ್ರೆ 5-6 ವರ್ಷ 7 ವರ್ಷದವರೆಗೆ ಕಾಯ್ಬೇಕಾಗುತ್ತೆ ರೈತರು. ಅಲ್ಲಿವರೆಗೂ ರೈತರು ಒಂದು ತಮ್ಮ ಆರ್ಥಿಕ ಮಟ್ಟವನ್ನು ಕಾಪಾಡ್ಕೋಬೇಕಂದ್ರೆ ಸಾಕಷ್ಟು ಅಂತರ ಬೆಳೆಗಳು ಬೆಳೆದ್ರೆ ಅನುಕೂಲ ಆಗುತ್ತೆ ಅನ್ಸುತ್ತಲ್ವಾ? ಹೌದು, ಯಾವುದೇ ಒಂದು ಅಡಿಕೆ ಬೆಳೆ ಆದ್ರೂ ಅಡಿಕೆ ಯಾವ ಬಹುವಾರ್ಷಿಕ ಬೆಳೆ ಅದಾದ್ರಿಂದ ನಾವು ಅಡಿಕೆ ಈಗ 4 ವರ್ಷಕ್ಕೆ 5 ವರ್ಷಕ್ಕೆ ಯಾವಾಗ್ಲೂ ನಮಗೆ ಫಲ ಕೊಟ್ಟೆ ಕೊಡುತ್ತೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು ಅಂದ್ರೆ, ನಾವು ಅಂತರ ಬೆಳೆಗಳನ್ನ ಬೆಳ್ಕೋದ್ರಿಂದ ಅದರಿಂದ ಆದಾಯನೂ ನಮಗೆ ಹೆಚ್ಚಾಗುತ್ತೆ. ಅದೇ ತರ ಅಂತರ ಬೆಳೆಗಳನ್ನ ಬೆಳ್ಕೊಂಡು ರೈತರಿಗೆ ಬಹಳ ಉಪಯೋಗ ಆಗುತ್ತೆ, ಇದರಿಂದ ನಷ್ಟವನ್ನು ಕಮ್ಮಿ ಆಗುತ್ತೆ ಅವ್ರಿಗೆ. ಯಾವ್ಯಾವ ರೀತಿ ಅಂತರ ಬೆಳೆಗಳು ಬೆಳಿಬಹುದು ಅಂತ? ಉದಾಹರಣೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಪುಷ್ಪ ಕೃಷಿ ಮಾಡಬಹುದು, ತರಕಾರಿ ಕೃಷಿಗೂ ಮಾಡಬಹುದು, ಮತ್ತೆ ಹಣ್ಣಿನ ಕೃಷಿ ಮಾಡಬಹುದು. ಅದೇ ತರ ಇದು ಯಾವುದು ಅವರ ವಾತಾವರಣಕ್ಕೆ ಸೂಟಬಲ್ ಆಗುತ್ತೋ ಆ ಬೆಳೆಗಳನ್ನ ನಾವು ಬೆಳ್ಕೋಬಹುದು ಅಂತರ ಬೆಳೆಗಳಾಗಿ. ಅಂದ್ರೆ ಪ್ರಾರಂಭದಲ್ಲಿ ಕೆಲವು ರೈತರು ಬಾಳೆ ಹಾಕ್ತಾರೆ, ಪಪ್ಪಾಯ ಹಾಕ್ತಾರೆ, ತರಕಾರಿಗಳು ಹಾಕ್ತಾರೆ, ಹೂವು ಹಾಕ್ತಾರೆ, ಮೆಕ್ಕೆಜೋಳ ಹಾಕ್ತಾರೆ, ಈ ತರ ಎಲ್ಲ ಅಂತರ ಬೆಳೆಗಳು ಬೆಳೆಯೋದ್ರಿಂದ ಸಾಕಷ್ಟು ಲಾಭ ಬರುತ್ತೆ ರೈತರಿಗೆ ಅಂತೀರ? ಖಂಡಿತವಾಗ್ಲೂ ಲಾಭ ಬರುತ್ತೆ. ಅವರ ವಾತಾವರಣಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಅದು ಮೇನ್ ಆಗುತ್ತೆ ನಮಗೆ ಆ ಅಡಿಕೆಯಲ್ಲಿ. ಅವರು ಯಾವ ಪ್ರದೇಶ, ಯಾವ ಮಣ್ಣು, ಅದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಯಾವ ಬೆಳೆ ಸೂಕ್ತವಾಗುತ್ತೆ ಅಂತ ವಿಜ್ಞಾನಿಗಳ ಹತ್ರ ಸಲಹೆ ಪಡ್ಕೊಂಡು ಮತ್ತೆ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದರಿಂದ ಮಾಡೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ. ಈಗ ಕೆಲವು ರೈತರು ಹೇಳ್ತಾರೆ, ನಾವು ಅಂತರ ಬೆಳೆ ಬೆಳೆಯೋದ್ರಿಂದ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳು, ಪೋಷಕಾಂಶಗಳು ಕೊಡೋದ್ರಿಂದ ಅಡಿಕೆ ಬೆಳೆ ಬೇಗ ಬೆಳವಣಿಗೆ ಆಗುತ್ತೆ ಅಥವಾ ಕಿರ್ಗಣಿಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ, ಇದು ಎಷ್ಟು ರೀತಿ ಸರಿ ಅಂತ? ಅಡಿಕೆ ಬೆಳೆಯಲ್ಲಿ ಮಣ್ಣಿನ ನಿರ್ವಹಣೆ ಮಾಡೋದೇ ಬಹಳ ಮುಖ್ಯ. ಅಲ್ಲಿ ನಾವು ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣನ್ನ ನಾವು ಕರೆಕ್ಟ್ ಆಗಿ ಯುಟಿಲೈಸೇಷನ್ ಮಾಡ್ಕೊಂಡಂಗಾಗುತ್ತೆ. ಅಂದ್ರೆ ಮಣ್ಣಿನ ಸಂಪೂರ್ಣ ಉಪಯೋಗಗಳನ್ನ ತೆಗೆದುಕೊಂಡಂಗಾಗುತ್ತೆ. ನಾವು ಯಾವುದೇ ಒಂದು ರಸಗೊಬ್ಬರಗಳನ್ನು, ಯಾವುದೇ ಜೈವಿಕ ಗೊಬ್ಬರಗಳನ್ನು ಅಡಿಕೆ ಕೊಟ್ಟಾಗ ಅಥವಾ ಅಂತರ ಬೆಳೆಗಳಿಗೆ ಕೊಟ್ಟಾಗ ಅದು ಎರಡೂ ಬೆಳೆಗಳಿಗೂ ಉಪಯೋಗ ಆಗುತ್ತೆ. ಅಡಿಕೆಯಲ್ಲಿ ಅಂತರ ಬೆಳೆಗಳನ್ನ ಪ್ರಾರಂಭದಲ್ಲಿ ಮಾತ್ರ ಬೆಳಿಬಹುದಾ, ಈಗ ದೊಡ್ಡ ಗಿಡಗಳಾದಾಗೂ ಅಂತರ ಬೆಳೆಗಳು ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ? ಪ್ರಾರಂಭದಲ್ಲಿ 5 ವರ್ಷದ ತನಕ ಗಿಡಗಳು ಸಣ್ಣ ಇರೋದ್ರಿಂದ ನಮಗೆ ಸೂರ್ಯನ ಶಾಖ ಜಾಸ್ತಿ ಸಿಗೋದ್ರಿಂದ ನಾವು ಅಂತರ ಬೆಳೆಗಳನ್ನ ಚೆನ್ನಾಗಿ ಬೆಳಿಬಹುದು. ಅದೇ 5 ವರ್ಷ 6 ವರ್ಷ ಆದ್ಮೇಲೆ ಅಡಿಕೆ ಗಿಡಗಳು ಬಹಳ ಎತ್ತರ ಹೋಗ್ತವೆ, ಅದರ ನೆರಳು ಅಂತರ್ ಬೆಳೆಗಳಿಗೆ ಬಹಳ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ನಾವು ಮೊದಲನೇ ಅವಧಿಯೊಳಗೆ ಅಂದ್ರೆ 5 ರಿಂದ 6 ವರ್ಷದ ತನಕ ನಮಗೆ ಸೂರ್ಯನ ಶಾಖ ಇರೋದ್ರಿಂದ ಅದನ್ನ ಕರೆಕ್ಟ್ ಆಗಿ ನಾವು ಯುಟಿಲೈಸೇಷನ್ ಮಾಡಿಕೊಂಡು ಅಂತರ್ ಬೆಳೆಗಳನ್ನ ಬೆಳೆಯೋದ್ರಿಂದ ರೈತರಿಗೆ ಉಪಯೋಗ ಆಗುತ್ತೆ. ಮತ್ತೆ ಅದರಿಂದ ಮಾಡಿರೋ ಇನ್ವೆಸ್ಟ್ಮೆಂಟ್, ರೈತರು ಅದರ ಮೇಲೆ ಏನು ತಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅಡಿಕೆ ಮೇಲೆ, ಅದು ಆ ಟೈಮಲ್ಲಿ ಅಡಿಕೆ ನಮಗೆ ಫಲ ಕೊಡ್ತಿರಲ್ಲ, ಅದು ಇಲ್ಲಿ ಉಪಯೋಗ ಆಗುತ್ತೆ. ಅದು ಇನ್ನು 7 ರಿಂದ 8 ವರ್ಷ ಆದ್ಮೇಲೆ ಅಡಿಕೆ ನಮಗೆ ಮುಖ್ಯ ಬೆಳೆಗಳಾಗಿ ನಮಗೆ ಆದಾಯನ ರೈತರಿಗೆ ತಂದುಕೊಡುತ್ತೆ. ಅದಕ್ಕಿಂತ ಮುಂಚೆ ನಾವು ಅಂತರ್ ಬೆಳೆಗಳನ್ನ ಬೆಳ್ಕೊಂಡು ಅದರಿಂದ ಆದಾಯ ತೆಗೆದುಕೊಳ್ಳೋದ್ರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಅಡಿಕೆಯಲ್ಲಿ ಈ ತರ ಅಂತರ ಬೆಳೆಗಳು ಬೆಳೆದಂತ ಯಾವ ರೀತಿ ಅನುಕೂಲ ಅಂತಾರೆ? ಈಗ ಅಡಿಕೆಯಲ್ಲಿ ಅಂತರ ಬೆಳೆಗಳನ್ನ ಬೆಳೆಯೋದ್ರಿಂದ ನಮಗೆ ಪ್ರಮುಖವಾಗಿ ಕಳೆ ನಿರ್ವಹಣೆಗೆ ಬಹಳ ಉಪಯೋಗ ಆಗುತ್ತೆ. ನಾವು ಯಾವುದೇ ಒಂದು ಬೆಳೆಗಳನ್ನ ತಗೊಂಡಾಗ ಅಲ್ಲಿ ನಾವು ಕಳೆ ನಿರ್ವಹಣೆ ಮಾಡಬೇಕಾದ್ರೆ ನಾವು ಒದಿಕೆಯಾಗಿ ದ್ವಿದಳ ಧಾನ್ಯಗಳು, ಅಲಸಂದಿ ಮತ್ತೆ ದಯಾಂಚ, ಸೆಣಬು ಈ ತರ ಒದಿಕೆಯಾಗಿ ಬೆಳೆಯೋದ್ರಿಂದ ನಮಗೆ ಕಳೆ ನಿರ್ವಹಣೆನು ಚೆನ್ನಾಗಾಗುತ್ತೆ, ಮತ್ತೆ ಅದರಿಂದ ಭೂಮಿ ಫಲವತ್ತತೆನು ಜಾಸ್ತಿ ಆಗುತ್ತೆ. ಇದರಿಂದ ಭೂಮಿಯಲ್ಲಿರುವ ಆರ್ಗ್ಯಾನಿಕ್ ಕಾರ್ಬನ್ನು, ಅದರಲ್ಲಿರುವ ಲಘು ಪೋಷಕಾಂಶಗಳು, ಈ ತರ ಎಲ್ಲಾ ಪೋಷಕಾಂಶಗಳು ಭೂಮಿಯಲ್ಲಿ ಹೆಚ್ಚಾಗೋದ್ರಿಂದ ಅಡಿಕೆಗೂ ಉಪಯೋಗ ಆಗುತ್ತೆ, ಅಂತರ್ ಬೆಳೆಗಳಿಗೂ ಉಪಯೋಗ ಆಗುತ್ತೆ. ಹೇಳ್ಬೋದು ಸರ್. ಈಗ ಈ ಅಂತರ ಬೆಳೆಗಳು ಬೆಳೆಯೋದ್ರಿಂದ ಮುಖ್ಯ ಬೆಳೆ ಆದಂತ ಅಡಿಕೆಗೆ ಯಾವ ರೀತಿ ತೊಂದರೆ ಆಗೋದಿಲ್ವಾ? ಇದರಿಂದ ಅಡಿಕೆಗೆ ಯಾವುದೇ ತೊಂದರೆನೂ ಆಗೋದಿಲ್ಲ. ಯಾಕೆ ಅಂದ್ರೆ ನಾವು ಅಂತರ ಬೆಳೆಗಳಾಗಿ ಬೆಳೀತಾ ಇರೋದು ಮುಖ್ಯ ಬೆಳೆಗೆ ಪೂರಕವಾಗಿರೋದನ್ನೇ ನಾವು ಅಂತರ ಬೆಳೆಗೆ ಮಾಡ್ತಾ ಇದೀವಿ. ಈ ಅಂತರ್ ಬೆಳೆಗಳನ್ನು ಬೆಳೆದ್ರಿಂದ ನಮಗೆ ಸೂರ್ಯನ ಶಾಖ ಭೂಮಿಯನ್ನ ಮುಟ್ಟೋದಿಲ್ಲ, ಅದರಿಂದ ಭೂಮಿಯಲ್ಲಿರೋ ಎರೆಹುಳುಗಳು ಮತ್ತೆ ಭೂಮಿಯಲ್ಲಿರೋ ನೀರಿನ ಅಂಶ ಅದೆಲ್ಲ ಕನ್ಸರ್ವೇಷನ್ ಆಗುತ್ತೆ. ಆ ಕನ್ಸರ್ವೇಷನ್ ಆಗೋದ್ರಿಂದ ಅದು ಮುಖ್ಯ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಹೊರತು ಅನಾನುಕೂಲ ಆಗಲ್ಲ. ಕೆಲವು ರೈತರು ಏಕ ಬೆಳೆಯಾಗಿ ಬರೀ ಅಡಿಕೆ ಒಂದೇ ಬೆಳೀತಾರೆ, ಅದ್ರ ಮಧ್ಯದಲ್ಲಿ ಸಾಕಷ್ಟು ಕಳೆ ಬೀಳುತ್ತೆ, ಅಂತ ಸಂದರ್ಭದಲ್ಲಿ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ಇದರಿಂದ ಅನುಕೂಲ ಅಂತಾರೆ ಅನಾನುಕೂಲ ಅಂತಾರೆ? ಈ ಕಳೆನಾಶಕ ಅನ್ನೋದು ರೈತಾಪಿಜ್ ಮಂದಿಗೆ ಬಹಳ ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ. ಅದನ್ನ ನಿರ್ವಹಣೆ ಮಾಡೋದು ರೈತರ ಕೈಯಲ್ಲೇ ಇರುತ್ತೆ. ಅದನ್ನ ನಿರ್ವಹಣೆ ಮಾಡೋದಕ್ಕಂತಾನೆ ಅಂತರ್ ಬೆಳೆಗಳನ್ನ ಬೆಳಿಬೇಕು ಅಂತ ನನ್ನ ಅನಿಸಿಕೆ. ಆ ಅಂತರ್ ಬೆಳೆಗಳಾಗಿ ನಾವು ದಯಾಂಚ, ಸೆಣಬು, ದ್ವಿದಳ ಧಾನ್ಯಗಳು ಈ ತರ ಬೆಳೆಗಳನ್ನು ಬೆಳೆದಾಗ ಭೂಮಿಯಲ್ಲಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಮತ್ತೆ ಮುಖ್ಯ ಬೆಳೆ ಆದ ಅಡಿಕೆಗೂ ಪೋಷಕಾಂಶಗಳು ಸಿಗುತ್ತೆ. ಅಡಿಕೆ ಮಧ್ಯದಲ್ಲಿ ಬೇಸಾಯ ಕ್ರಮಗಳು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತೀರ? ಬೇಸಾಯ ಕ್ರಮಗಳು ನಾವು ಈಗ ಕೆಲವೊಂದು ಜೈವಿಕ ಗೊಬ್ಬರಗಳು ಸಿಗ್ತವೆ, ಜೈವಿಕ ಅಂದ್ರೆ ದ್ವಿದಳ ಧಾನ್ಯಗಳು, ದಯಾಂಚ, ಸೆಣಬು ಇವುಗಳನ್ನೆಲ್ಲ ನಾವು ಬೆಳೆದಾಗ ಅದನ್ನ ನಾವು ಮಲ್ಚಿಂಗ್ ಮಾಡೋದು ಅಂತೀವಿ, ಒದಿಕೆ ಮಾಡೋದು. ಮಲ್ಚಿಂಗ್ ಮಾಡಿದಾಗ ಸೂರ್ಯನ ಶಾಖ ಭೂಮಿಗೆ ಗೊತ್ತಾಗಲ್ಲ, ಅಲ್ಲಿರೋ ನೀರಿನ ಅಂಶಗಳು ಹಾವಿ ಆಗಲ್ಲ. ಈ ರೀತಿ ಹಲವಾರು ಉಪಯೋಗಗಳು ಅಂತರ್ ಬೆಳೆಗಳನ್ನ ಬೆಳೆಯೋದ್ರಿಂದ ಇದೆ. ಅದು ಅಡಿಕೆಗೆ ಪೂರಕ ಹೋಗುತ್ತೆ ಹೊರತು ಮಾರಕ ಅಂತೂ ಆಗೋದಿಲ್ಲ. ಇಲ್ಲಿ ದಾವಣಗೆರೆ ಸುತ್ತಮುತ್ತಲ ರೈತರು ಈ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳನ್ನ ಸಾಕಷ್ಟು ಅಳವಡಿಸಿಕೊಂಡಿದ್ದಾರೆ ಸರ್? ಇಲ್ಲಿ ನನ್ನ ಪ್ರಕಾರ ಬಹಳ ಜನ ಅಳವಡಿಸಿಕೊಂಡಿದ್ದಾರೆ. ದಯಾಂಚ ಆಗ್ಲಿ, ಸೆಣಬಾಗ್ಲಿ ಅದನ್ನೆಲ್ಲ ಮಲ್ಚಿಂಗ್ ಮಾಡ್ತಾ ಇದ್ದಾರೆ. ಅಡಿಕೆ ಮಧ್ಯದಲ್ಲಿ ಅದನ್ನ ದಯಾಂಚ ಸೆಣಬು ಅವನ್ನೆಲ್ಲ ಹಾಕಿ ಅದನ್ನ ಹೂವು ಬರೋಕಿನ ಮುಂಚೆ ಭೂಮಿಗೆ ಸೇರಿಸಿ ಭೂಮಿನ ಫಲವತ್ತತೆ ಮಾಡಿ ಇದರಿಂದ ಅಡಿಕೆ ಬೆಳೆನ ಚೆನ್ನಾಗಿ ತೆಗಿತಿದ್ದಾರೆ. ಈಗ ಚಿಕ್ಕ ಗಿಡದಲ್ಲೆಲ್ಲ ಈ ತರ ಅಂತರ ಬೆಳೆಗಳೆಲ್ಲ ಹೂವು ಬೆಳಿಬಹುದು, ಡಯಾಂಚ, ಅಲಸಂದಿ ಇವನ್ನೆಲ್ಲ ಹೇಳಿದ್ರಿ, ಈ ದೊಡ್ಡ ಗಿಡದಲ್ಲಿ 15-20 ವರ್ಷದ ತೋಟದಲ್ಲಿ ಯಾವ್ಯಾವ ರೀತಿ ಅಂತರ ಬೆಳೆಗಳನ್ನ ಬೆಳಿಬಹುದು ರೈತರ ಅಂತ? ಈಗ 7-8 ವರ್ಷ ಆದ್ಮೇಲೆ ಅಡಿಕೆಗಳು ಅದರಲ್ಲಿ ಅಂತರ ಬೆಳೆಗಳಾಗಿ ವೀಳ್ಯದೆಲೆ, ಕಾಳುಮೆಣಸು ಮತ್ತು ಕೊಕೋವಾ ಈ ರೀತಿ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನ ವಿಜ್ಞಾನಿಗಳ ಜೊತೆ ಚರ್ಚಿಸಿ ಮತ್ತೆ ಆ ವಾತಾವರಣಕ್ಕೆ ಯಾವ್ದಾವ್ದು ಸೂಟೇಬಲ್ ಆಗುತ್ತೋ ಅದನ್ನ ವಿಜ್ಞಾನಿಗಳ ಚರ್ಚಿಸಿ ಹಾಕೋದ್ರಿಂದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ, ಅದರಿಂದ ಆದಾಯವನ್ನು ದ್ವಿಗುಣ ಆಗುತ್ತೆ. ಇನ್ನು ಕೆಲವು ರೈತರು ಈ ಬಾಳೆ ಪಪ್ಪಾಯಿ ಬೆಳೀತಾರೆ, ಈ ಬಾಳೆ ಪಪ್ಪಾಯಿ ಬೆಳೆಯೋದನ್ನು ಲಾಭದಾಯಕ ಅಂತಾರ? ಬಾಳೆ ಪಪ್ಪಾಯ ಬೆಳೆಯೋದು ಲಾಭದಾಯಕನೂ ಆಗಿದೆ, ಅದರಿಂದ ಆದಾಯನೂ ಜಾಸ್ತಿ ಆಗುತ್ತೆ. ಈಗ ಬಾಳೆ ಬೆಳೆಯಲ್ಲಿ ಅದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ, ಅದರಿಂದ ನೀರು ಕೊಡೋದ್ರಿಂದ ಮುಖ್ಯ ಬೆಳೆಯಾದ ಅಡಿಕೆನೂ ಚೆನ್ನಾಗಿರುತ್ತೆ. ಹೀಗಾಗಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅಡಿಕೆಗೆ ಮೊದಲನೇದಾಗಿ ನೆರಳು ಬೇಕು ಫಸ್ಟಿಗೆ, ಆ ನೆರಳನ್ನ ಬಾಳೆ ಕೊಡುತ್ತೆ. ಹೀಗಾಗಿ ಎರಡನ್ನೂ ಬೆಳೆಯೋದ್ರಿಂದ ಎರಡೂ ಉಪಯೋಗವನ್ನು ರೈತರಿಗೆ ಪಡ್ಕೋಬಹುದು. ಈ ಅಡಿಕೆಯಲ್ಲಿ ಅಂತರ ಬೆಳೆ ಬೆಳೆಯುವಂತ ರೈತರು ಆ ನೀರು ಕೊಡ್ಬೇಕಾಗತ್ತ, ಅವಕ್ಕೂ ಡ್ರಿಪ್ ಅಳವಡಿಸಿಕೊಂಡ್ರೆ ಹೆಚ್ಚು ಅನುಕೂಲ ಅಂತಾರ? ಹಾಯಿ ನೀರಲ್ಲಿ ಏನಾಗುತ್ತಪ್ಪ ಅಂದ್ರೆ ಹಾಯಿ ನೀರು ಕೊಡೋದ್ರಿಂದ ಬೇರೆ ತೋಟದಲ್ಲಿ ನೀರಿನಲ್ಲಿರೋ ಕಳೆ ಬೀಜಗಳು ಎಲ್ಲಾ ಬೀಜಗಳು ಅವ್ರ ಹೊಲಕ್ಕೆ ಬಂದು ಅಲ್ಲಿ ಕಳೆ ಜಾಸ್ತಿ ಆಗುತ್ತೆ. ಅದರಿಂದ ಈಗ ಪ್ರಿಫರ್ ಮಾಡೋದು ಎಲ್ಲ ಡ್ರಿಪ್ ಮುಖಾಂತರನೇ ಕೊಡೋದ್ರಿಂದ ಕಳೆ ನಿರ್ವಹಣೆ ಕಮ್ಮಿ ಆಗುತ್ತೆ, ನಮ್ಮ ಮತ್ತೆ ನೀರಿನ ನಿರ್ವಹಣೆ ನಾವು ಉತ್ತಮವಾಗಿ ಮಾಡಬಹುದು. ಈ ತರ ಅಂತರ ಬೆಳೆ ಬೆಳೆಯೋದ್ರಿಂದ ರೈತರ ಒಂದು ಆರ್ಥಿಕ ಮಟ್ಟ ಯಾವ ರೀತಿ ವೃದ್ಧಿ ಆಗುತ್ತೆ ಅಂತೀರ? ರೈತರ ಆರ್ಥಿಕ ಮಟ್ಟ ಯಾವ್ದೇ ರೀತಿ ವೃದ್ಧಿ ಆಗುತ್ತೆ ಅಂದ್ರೆ, ಮೊದಲನೇದಾಗಿ ಅಡಿಕೆಯಿಂದನೂ ಉತ್ಪಾದನೆ ಬರುತ್ತೆ, ಅಂತರ ಬೆಳೆ ಆದಾಗಿರೋ ಅದರಿಂದನೂ ಉತ್ಪಾದನೆ ಬರುತ್ತೆ. ಈಗ ಒಂದೇ ಬೆಳೆಯ ಮೇಲೆ ನಾವು ನಿರೀಕ್ಷೆ ಜಾಸ್ತಿ ಮಾಡಿ ಅವಲಂಬನೆ ಜಾಸ್ತಿ ಮಾಡಿದಾಗಿಂದ ಅದರಿಂದ ಅಪಾಯನೂ ಜಾಸ್ತಿ ಆಗಿರುತ್ತೆ. ಈಗ ನಾವು ಯಾವುದೇ ಒಂದು ಇದನ್ನ ರಿಸ್ಕ್ ನ ಡೈವರ್ಟ್ ಮಾಡ್ದಂಗೆ, ನಾವು ಒಂದೇ ಬೆಳೆಗೆ ಅವಲಂಬನೆ ಆಗೋದನ್ನ ಎರಡು ಬೆಳೆಗೆ ಅವಲಂಬನೆ ಆದಾಗ ನಮ್ಮ ಅವಲಂಬನೆ ಎರಡು ಕಡೆಯಿಂದ ಇರೋದ್ರಿಂದ ಅದರಿಂದ ರೈತರಿಗೆ ಆದಾಯ, ಅವ್ರಿಗೆ ಯಾವುದೇ ಒಂದು ಬೆಳೆ ಫೇಲ್ ಆದ್ರೂ ಇನ್ನೊಂದು ಬೆಳೆ ಅವ್ರ ಕೈ ಹಿಡದೇ ಇಡುತ್ತೆ. ಈಗ ಅಡಿಕೆಯಲ್ಲಿ ಸಾಕಷ್ಟು ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳಿಬಹುದು ಅಂತ ಹೇಳಿದ್ರೆ, ತರಕಾರಿ ಬೆಳೆಯೋದು, ಹೂ ಬೆಳಿಬಹುದು, ಕಾಳು ಮೆಣಸು ಬೆಳಿಬಹುದು, ವಿಳ್ಯದೆಲೆ ಬೆಳಿಬಹುದು ಅಂತ ಹೇಳಿದ್ರೆ, ಇವೆಲ್ಲ ಬಿಟ್ಟು ಮತ್ತಿನ್ನು ಏನಾದ್ರೂ ಬೆಳಿಲಿಕ್ಕೆ ಅವಕಾಶ ಇದೆಯಾ? ಇನ್ನೂ ಹಲವು ಬೆಳೆಗಳಾಗಿ ನುಗ್ಗೆ, ಇತ್ತೀಚಿನ ದಿನಗಳಲ್ಲಿ ನುಗ್ಗೆ ಮತ್ತೆ ಜಾಯಿಕಾಯಿ ಈ ತರ ಹಲವು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಪ್ರಗತಿಪರ ರೈತರು. ಅದರಗಳನ್ನ ತಮ್ಮ ತೋಟದಲ್ಲಿ ಪ್ರಯೋಗ ಮಾಡಿ ಅದನ್ನ ಬೆಳೀತಾ ಇದ್ದಾರೆ. ಅದನ್ನ ನೀವು ಕೆವಿಕೆಗಳಲ್ಲಿ ಹಾಗೂ ವಿಜ್ಞಾನಿಗಳ ಹತ್ರ ಚರ್ಚಿಸಿ ಅದನ್ನ ನೀವು ರೈತರುಗಳು ತಮ್ಮ ಹೊಲದಲ್ಲಿ ಬೆಳಿಬೇಕು. ಈ ತರ ಅಂತರ ಬೆಳೆಗಳು ಬೆಳೆಯೋದ್ರಿಂದ ಮುಖ್ಯ ಬೆಳೆಯಾದ ಅಡಿಕೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ಅಂತರ ಬೆಳೆಗಳನ್ನ ಬೆಳೆಯೋದ್ರಿಂದ ಆ ಅಂತರ ಬೆಳೆಗಳಿಂದ ಬಿದ್ದ ಎಲೆಗಳು ಮತ್ತೆ ಕೊಂಬೆಗಳು ಟೊಂಬೆಗಳು ಅದೆಲ್ಲ ಅಲ್ಲೇ ಬೆಳೋದ್ರಿಂದ ಭೂಮಿಯಲ್ಲಿನ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತವೆ. ಸೂಕ್ಷ್ಮಾಣುಗಳು ಜೀವಿಗಳು ಹೆಚ್ಚಾದವು ಅಂದ್ರೆ ಮುಖ್ಯ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನ ಹೀರಿಕೊಳ್ಳಲು ಹೆಲ್ಪ್ ಮಾಡುತ್ತೆ. ಆದ್ರಿಂದ ಅಂತರ ಬೆಳೆಗಳು ಯಾವತ್ತಿದ್ರೂ ಮುಖ್ಯ ಬೆಳೆಗೆ ಉಪಯೋಗನೇ. ನಮ್ಮ ರೈತವಾದರು ಈ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಸಾಕಷ್ಟು ಕೆಲವು ಸಾರಿ ಕೀಟ ರೋಗಗಳ ಬಾಧೆ ಕಂಡು ಬರುತ್ತೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಹತೋಟಿ ಮಾಡ್ಲಿಕ್ಕೆ ಆಗುತ್ತೆ ಅಂತ? ಅಂತರ್ ಬೆಳೆಗಳಲ್ಲಿ ನಾವು ಕೀಟಗಳು ಮತ್ತು ನಿರ್ವಹಣೆ ಮಾಡೋದು ಎಂದರೆ ಸಾವಯವ ರೀತಿಯಲ್ಲಿ ಮಾಡಿದ್ರೆ ಬಹಳ ಉಪಯೋಗ ಆಗುತ್ತೆ. ಯಾಕಂದ್ರೆ ಸಾವಯವ ರೀತಿಯಲ್ಲಿ ನಾವು ಬೇವಿನ ಹಿಂಡಿ ಆಗಿರ್ಬೋದು, ಬೇವಿನ ಎಣ್ಣೆ ಆಗಿರ್ಬೋದು, ಪುಂಗೇಮಿಯಾ ಮತ್ತು ಇಂಥ ಬೀಜಗಳ ಎಣ್ಣೆಗಳನ್ನು ಉಪಯೋಗಿಸೋದ್ರಿಂದ, ಜೀವಾಮೃತ ಮತ್ತೆ ಘನಾಮೃತ ಇವುಗಳನ್ನು ಉಪಯೋಗಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಕೀಟ ರೋಗಗಳನ್ನು ನಾವು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲು ನಮಗೆ ಯಶಸ್ವಿಯಾಗುತ್ತಾರೆ ರೈತರು. ಅಂತ ಟೈಮ್ ಈ ಅಡಿಕೆ ಬೆಳೆಯಂತ ಪ್ರದೇಶ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಎಲ್ಲ ಜಿಲ್ಲೆಗಳಲ್ಲಿ, ಒಂದು ಒಳ್ಳೆಯ ಬೆಳವಣಿಗೆ ಅನ್ಸುತ್ತಾ ನಿಮ್ಗೆ? ಅಡಿಕೆ ಬೆಳೆಯನ್ನು ಬೆಳೀತಾ ಇರೋದು ಒಳ್ಳೆಯ ಬೆಳವಣಿಗೆ, ರೈತರಿಗೆ ಆದಾಯ ತಂದ್ಕೊಡ್ತಾ ಇದೆ. ಆದ್ರೆ ಅದು ರೈತರಿಗೆ ಊಟ ತಂದ್ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಡಿಕೆಯನ್ನ ನಾವು ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೀತಾ ಇದೀವಿ, ಪ್ರಮುಖವಾಗಿ ಆಹಾರ ಬೆಳೆಗಳಾಗಿ ಬೆಳೀತಾ ಇಲ್ಲ. ನಾವು ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆಯೋದ್ರಿಂದ ಸೀಮಿತವಾಗಿ ಬೆಳ್ಕೊಂಡು ಅದರಿಂದ ಸೀಮಿತ ಆದಾಯ ತಗೊಳ್ಳೋದು ರೈತರಿಗೂ ಉತ್ತಮ ಅಂತ ನನ್ನ ಸಲಹೆ. ಅದೇ ರೀತಿ ಆಹಾರ ಪದಾರ್ಥಗಳು ಬೆಳೆಯೋದಕ್ಕೂ ತಮ್ಮ ಭೂಮಿಗಳನ್ನು ಮೀಸಲಿಡಬೇಕು ಅನ್ನೋದು ನನ್ನ ಅನಿಸಿಕೆ. ಈ ತರ ಈ ಅಡಿಕೆ ಬೆಳೆಯುವಂತ ಪ್ರದೇಶ ಹೆಚ್ಚಾಗ್ತಿರೋದ್ರಿಂದ ರೈತರಿಗೆ ಮುಂದೆ ಅನುಕೂಲ ಆಗುವುದು ಅನ್ಸುತ್ತಾ? ಅಡಿಕೆ ಬೆಳೆ ಬಹಳ ವೇಗವಾಗಿ ವಿಸ್ತೀರ್ಣ ಆಗ್ತಾ ಇದೆ. ಅದರ ಬದಲು ರೈತರು ತಮ್ಮ ಆಸಕ್ತಿನ ಯಾವ್ದ್ರಲ್ಲಿ ತೋರಿಸಬೇಕು ಅಂದ್ರೆ ಬೇರೆ ತೋಟಗಾರಿಕಾ ಬೆಳೆಗಳಾದ ಮಾವು, ಹಲಸು ಮತ್ತೆ ಇದೇ ರೀತಿ ಹುಣಸೆ, ಈ ರೀತಿ ಅದು ಹಲವಾರು ತೋಟಗಾರಿಕೆ ಬೆಳೆಗಳು ಮತ್ತೆ ಪುಷ್ಪ ಕೃಷಿ ಇದರ ಕಡೆ ಜಾಸ್ತಿ ಗಮನ ಕೊಟ್ಟಾಗ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ ಅಡಿಕೆಯಲ್ಲಿ ಅಂತರ ಬೆಳೆಗಳಾಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾದರೂ ತರಬೇತಿ ಕಾರ್ಯಕ್ರಮಗಳು, ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಏನಾದ್ರು ಹಮ್ಮಿಕೊಳ್ತಿರ್ತೀರ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದ ವಿಜ್ಞಾನಿಗಳು ಇರ್ತಾರೆ. ಆ ವಿಜ್ಞಾನಿಗಳನ್ನ ರೈತರು ಬಂದು ಸಂಪರ್ಕಿಸಿದಾಗ ತಮ್ಮ ಅಡಿಕೆ ಬೆಳೆ ಮತ್ತು ತಮ್ಮ ವಾತಾವರಣಕ್ಕೆ ಯಾವುದು ಸೂಟಬಲ್ ಆಗಿರೋ ಅಂತರ್ ಬೆಳೆಗಳನ್ನ ವಿಜ್ಞಾನಿಗಳು ಸೂಚಿಸ್ತಾರೆ. ಆ ರೀತಿ ರೈತರು ತಮ್ಮ ಕೆವಿಕೆಯನ್ನ ಉಪಯೋಗನ ಪಡ್ಕೋಬೇಕು. ನೀವು ಈ ರೈತ ಉತ್ಪಾದಕ ಸಂಸ್ಥೆಯಲ್ಲೇನೋ ಸಾಕಷ್ಟು ತೊಡಕೊಂಡಿದ್ದೀರಾ, ಇದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೀರ? ಈಗ ಸದ್ಯ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. ನಮ್ಮ ಕೆವಿಕೆನು ಸಹ ಈ ಕಾರ್ಯಗಳಲ್ಲಿ ತೊಡಕೊಂಡಿದೆ. ಈ ರೈತ ಉತ್ಪಾದಕ ಸಂಸ್ಥೆಗಳು ರೈತರಿಗೆ ಯಾವ ರೀತಿ ಉಪಯೋಗ ಆಗ್ತವೆ ಅಂದ್ರೆ, ಈ ಮಧ್ಯವರ್ತಿಗಳನ್ನ ಹಾವಳಿಗಳನ್ನ ಕಡಿಮೆ ಮಾಡೋದೇ ಈ ರೈತ ಉತ್ಪಾದಕ ಸಂಸ್ಥೆಗಳ ಮುಖ್ಯ ಉದ್ದೇಶ. ಮತ್ತೆ ಹಾಗೆ ರೈತರು ಬೆಳೆಗಳದ ಬೆಳೆಗಳನ್ನ ಬೆಳೆಗಳ ಮೌಲ್ಯವರ್ಧನೆ ಮಾಡಬೇಕು. ರೈತರು ತಮ್ಮ ಬೆಳೆಗಳನ್ನ ಬೆಳೆದು ಹಾಗೆ ಬೇರೆಯವರಿಗೆ ಮಾರೋದ್ರಿಂದ ಅವರಿಗೆ ಆದಾಯ ದ್ವಿಗುಣ ಆಗಲ್ಲ. ಅದರ ಬದಲು ರೈತರು ತಮ್ಮ ಬೆಳೆಗಳನ್ನ ಬೆಳೆದು ಅದರ ಮೌಲ್ಯವರ್ಧನೆ ಮಾಡಿ ಮಾರಿದಾಗ ಅವರ ಆದಾಯ ಹೆಚ್ಚಾಗುತ್ತೆ, ದ್ವಿಗುಣ ಆಗುತ್ತೆ. ಅದೇ ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತ ಉತ್ಪಾದಕ ಕಂಪನಿಗಳನ್ನ ಸಬಲಗೊಳಿಸಕ್ಕೆ ಈ ಯೋಜನೆಗಳನ್ನ ತಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ಸ್ಥಾಪಿಸ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆಯಲ್ಲೆಲ್ಲ ಎಷ್ಟು ರೈತ ಉತ್ಪಾದಕ ಸಂಸ್ಥೆಗಳಿದಾವೆ, ಅವೆಲ್ಲ ಯಾವ ರೀತಿ ಕಾರ್ಯನಿರ್ವಹಿಸ್ತಾವೆ? ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಅಡಿಯಲ್ಲಿ ಹಿರೇಕೋಗ್ಲೂರು, ಕೊಡಗನೂರು ಮತ್ತೆ ಜಗಳೂರು ರೈತ ಉತ್ಪಾದಕ ಕಂಪನಿಗಳನ್ನ ಸದ್ಯದಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾಗಿರುವ ಶೇರ್ ಅಮೌಂಟ್, ಅದಕ್ಕೆ ಯಾವ ರೀತಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಸೆಲೆಕ್ಟ್ ಮಾಡಿ ಈ ರೀತಿ ಕೆಲವಾರು ನಿಯತಿ ನಿಯಮಗಳ ಜೊತೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮುಂದೆ ಈ ತರ ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗ ಸಾಧ್ಯತೆ ಇದೆ ಅಂತ? ರೈತರು ಸಂಘಟಿತವಾಗಿ ಮಾಡೋದೇ ರೈತ ಉತ್ಪಾದಕ ಸಂಸ್ಥೆಗಳು, ಆದ್ದರಿಂದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಒಬ್ಬ ರೈತ ಹೋಗಿ ಮಾರಾಟ ಮಾಡೋದಕ್ಕೂ ನೂರಾರು ಜನ ರೈತರು ಒಂದ್ ಕಡೆ ಸೇರಿ ಮಾರಾಟ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಂಗಾಗ್ಬಿಟ್ಟು ಅದಕ್ಕೆ ನಮ್ಗೆ ಹೆಚ್ಚು ಒಂದು ಶಕ್ತಿ ಬರುತ್ತೆ ಅಂತೀರಾ? ಹೌದು, ಇದು ಖಂಡಿತವಾಗ್ಲೂ ಮಾತು. ಯಾಕೆಂದ್ರೆ ಒಬ್ಬ ರೈತ ಹೋಗಿ ಮಾರುಕಟ್ಟೆಯಲ್ಲಿ ತನ್ನ ಬೆಳೆಗಳನ್ನ ಮಾರೋದಕ್ಕೂ ಸಾವಿರ ಜನ ರೈತರು ತಮ್ಮ ಬೆಳೆಗಳನ್ನ ಒಗ್ಗೂಡಿಸಿ ಅದನ್ನು ಮಾರೋದ್ರಿಂದ ರೈತರಿಗೆ ಮಧ್ಯವರ್ತಿಗಳ ಹಾವಳಿಗಳನ್ನ ತಪ್ಪಿಸಬಹುದು. ಡೈರೆಕ್ಟ್ ಆಗಿ ಕಂಪನಿ ಜೊತೆ ಟ್ಯಾಗ್ ಮಾಡಿ ಮಧ್ಯವರ್ತಿಗಳ ಆದಾಯಗಳನ್ನ ರೈತರಿಗೆ ಕೊಡಿಸೋದೇ ರೈತ ಉತ್ಪಾದಕ ಕಂಪನಿ ಪ್ರಮುಖ ಉದ್ದೇಶ ಆಗಿರುತ್ತೆ. ಈ ರೈತ ಉತ್ಪಾದಕ ಸಂಸ್ಥೆ ಕಡೆಗೆ ರೈತರ ಒಲವು ಯಾವ ರೀತಿ ಇದೆ? ರೈತರು ಬಹಳ ಉತ್ತೇಜಿತವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬ ಹಳ್ಳಿಯಲ್ಲೂ ಬೋರ್ಡ್ ಆಫ್ ಡೈರೆಕ್ಟರ್ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿ ಶೇರ್ ಹೋಲ್ಡರ್ಸ್ ಈಗ ಚೆನ್ನಾಗಿ ನಡೀತಾ ಇದೆ. ಈಗ ಅದೇ ರೀತಿ ಅದರಲ್ಲಿ ಅದಕ್ಕೆ ಬೇಕಾಗಿರೋ ಪೂರಕವಾದ ವಾತಾವರಣ ನಮ್ಮ ICAR ಕೆ ವಿಜ್ಞಾನಿಗಳು ತಂಡ ಅವರೆಲ್ಲ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ಬಹಳ ಮುಂದೆ ಅನುಕೂಲ ಅಂತರೂ ಡೆಫಿನೆಟ್ ಆಗಿದೆ. ರೈತರೆಲ್ಲ ಶೇರ್ ಕಟ್ಟಬೇಕಾಗುತ್ತೆ, ಶೇರ್ ಅಮೌಂಟ್ ಎಷ್ಟು ಕಟ್ಟಬೇಕು? ಸಾಕಷ್ಟು ಬೇರೆ ಬೇರೆ ಕಂಪನಿಗಳೆಲ್ಲ ಬಂದ್ಬಿಟ್ಟು ಈಗ ರೈತರಿಗೆ ಮೋಸ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ರೈತ ಉತ್ಪಾದಕ ಸಂಸ್ಥೆ ಮೇಲೆ ರೈತರು ನಂಬಿಕೆ ಇಟ್ಟು ಯಾವ ರೀತಿ ಹಣ ಕಟ್ಟಿ ಅವರು ಅದರ ಅನುಕೂಲಗಳು ಪಡ್ಕೋಬಹುದು ಅಂತೀರ? ಈ ವಿಷಯದಲ್ಲಿ ICAR ತರಳುಬಾಳು ವಿಶ್ವವಿದ್ಯಾನಿಲಯ ಕೇಂದ್ರ ಪಾರದರ್ಶಕತೆ ಮತ್ತೆ ಅವರಿಗೆ ಬೇಕಾದಂತಹ ಸೂಕ್ತ ಮಾಹಿತಿಗಳನ್ನು ಒದಗಿಸೇ ಇದನ್ನ ಶೇರ್ ಅಮೌಂಟ್ ನ ಕಲೆಕ್ಟ್ ಮಾಡ್ತಿರೋದ್ರಿಂದ ಇದರಲ್ಲಿ ಡೌಟೇ ಇಲ್ಲ. ಯಾವುದೇ ಇದರಲ್ಲಿ ರೈತರು ಇದನ್ನ ಸಂಪೂರ್ಣವಾಗಿ ನಂಬಬಹುದು. ಈ ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರಿಗೆ ಇನ್ನು ಯಾವ ರೀತಿ ಅನುಕೂಲಗಳಾಗಬಹುದು ಅಂತೀರಾ? ರೈತ ಉತ್ಪಾದಕ ಸಂಸ್ಥೆಗಳಿಂದ ಈಗ ಇನ್ಪುಟ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅದು ಇನ್ಪುಟ್ ಬಿಸ್ನೆಸ್ ಅಂದ್ರೆ ರೈತರಿಗೆ ಬೇಕಾಗಿರುವ ಸಲಕರಣೆಗಳು. ಆ ಸಲಕರಣೆಗಳಲ್ಲಿ ಗೊಬ್ಬರ, ಅವರಿಗೆ ಬೇಕಾಗುವ ಸಲಿಕೆ, ರೈತಾಪಿ ಜನಗಳು ಏನು ಉಪಯೋಗಿಸ್ತಾರೋ ಅವನ್ನ ರಿಯಾಯಿತಿ ದರದಲ್ಲಿ ಕೊಡಿಸೋದು ಅದೊಂದು ಉದ್ದೇಶ ಇರುತ್ತೆ ರೈತ ಉತ್ಪಾದಕ ಕಂಪನಿಗಳು. ಈಗ ಕೆಲವೊಂದು ಉದಾಹರಣೆಗಳು ಕೊಡೋದಾದ್ರೆ, ರೈತರು ಯಾವುದೇ ಒಂದು ಗೊಬ್ಬರ ತಗೊಳ್ಬೇಕಂದ್ರೆ ದೂರ ದಾವಣಗೆರೆ ಅಥವಾ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ತಗೊಂಡ್ಬರ್ಬೇಕಾಗುತ್ತೆ. ಅದ್ರ ಬದಲು ಇಲ್ಲಿ ಅವರ ಹತ್ತಿರದಲ್ಲಿ ಅವರದೇ ಕಂಪನಿ ಇರೋದ್ರಿಂದ ಕಂಪನಿಯಿಂದ ತಗೊಳ್ಳೋದ್ರಿಂದ ಅವರಿಗೆ ಹೋಗಿ ಬರೋ ಚಾರ್ಜಸ್ ಅದೆಲ್ಲ ಉಳಿತಾಯ ಆಗಿ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಈ ಮತ್ತೆ ಅವರ ಔಟ್ಬಿಟ್ ಬಿಸ್ನೆಸ್ ಅಂತ ಹೇಳ್ತೀವಿ. ಔಟ್ಬಿಟ್ ಬಿಸ್ನೆಸ್ ಅಲ್ಲಿ ರೈತರು ಬೆಳೆದ ಬೆಳೆಗಳಲ್ಲಿ ಏನ್ ಬೆಳೆದಿರ್ತಾರೋ ಆ ಬೆಳೆಗಳನ್ನ ನೇರವಾಗಿ ಕಂಪನಿಗೆ ಮಾರೋದ್ರಿಂದ ಮಧ್ಯವರ್ತಿಗಳ ಹಾವಳಿಗಳನ್ನ ತಪ್ಪಿಸುತ್ತೆ. ಈ ರೀತಿ ಎಲ್ಲಾ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ರೈತ ಉತ್ಪಾದಕ ಕಂಪನಿ ಉದ್ದೇಶ. ಒಂದೊಂದು ರೈತ ಉತ್ಪಾದಕ ಕಂಪನಿಗೆ ಎಷ್ಟು ಜನ ಸದಸ್ಯರು ಬೇಕಾಗುತ್ತೆ? ಸದ್ಯದಲ್ಲಿ ಸ್ಥಾಪಿತವಾಗ್ತಿರೋ ರೈತ ಉತ್ಪಾದಕ ಕಂಪನಿಗಳಿಗೆ 1000 ಜನರನ್ನ ಒಗ್ಗೂಡಿಸಿ ಒಂದು ರೈತ ಉತ್ಪಾದಕ ಕಂಪನಿಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಈಗ ಸದ್ಯದಲ್ಲಿ ಮಾಡ್ತಾ ಇದ್ದಾರೆ. ಈಗ ಶೇರ್ ಅಮೌಂಟ್ ಆಗಿ ಸದಸ್ಯರಾದಂತಹ ರೈತರು ಮಾತ್ರ ಈ ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬಹುದಾ? ಬೇರೆ ಶೇರ್ ಆಗದಂತ ರೈತರು ಇದೆಲ್ಲ ಅನುಕೂಲಗಳು ಪಡ್ಕೊಳ್ಳಲಿಕ್ಕೆ ಅವಕಾಶ ಇದೆಯಾ? ಮೊದಲನೇದಾಗಿ ಕಂಪನಿಯಲ್ಲಿ ಶೇರ್ ಹಾಕಿದ ಸದಸ್ಯರಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಆದ್ಯತೆಯನ್ನು ಕೊಡ್ತಾರೆ. ನಂತರ ಆದ್ಮೇಲೆ ಬೇರೆ ರೈತರಿಗೂ ಇವು ಉಪಯೋಗನ ಪಡ್ಕೋಬಹುದು. ಈ ಒಂದು ಹೆಚ್ಚೆಚ್ಚು ಈ ಶೇರ್ ಕಟ್ಟಿ ಇದರ ಅನುಕೂಲಗಳು ಪಡ್ಕೊಳ್ಳಲಿಕ್ಕೆ ಸಾಕಷ್ಟು ಮಾಹಿತಿಯನ್ನ ಎಲ್ಲ ಗ್ರಾಮಗಳಿಗೆ ಹೋಗಿ ಕೊಡ್ತಾ ಇರ್ತೀರಾ? ಈಗ ಎಲ್ಲಾ ಗ್ರಾಮಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೆವಿಕೆ ಐಸುಬಾರ್ ತಳಬಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಎಲ್ಲರೂ ಕೈಜೋಡಿಸಿ ಮಾಡ್ತಾ ಇದ್ದಾರೆ. ರೈತರಿಗೆ ಅರಿವು ಮೂಡಿಸಿ ರೈತ ಉತ್ಪಾದಕ ಕಂಪನಿಗಳ ಉದ್ದೇಶ ಅವುಗಳನ್ನೆಲ್ಲ ರೈತರಿಗೆ ತಿಳಿಸಿ ನಂತರ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ತಿದ್ದಾರೆ. ಬಹಳ ಸಂತೋಷ ಪವನ್ ಪಾಟೀಲ್ ಅವರೇ, ಇದುವರೆಗೂ ಈ ಅಡಿಕೆ ಕೃಷಿಯಲ್ಲಿ ಅಂತರ ಬೆಳೆಗಳ ಬಗ್ಗೆ ಮತ್ತೆ ಈ FAO ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವ ತಿಳಿಸಿಕೊಟ್ರಿ, ಎಲ್ಲ ಅನುಕೂಲ ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆ ಕೃಷಿಯಲ್ಲಿ ಅಂತರ ಬೆಳೆಗಳ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಜಿಲ್ಲಾ ಯೋಜನಾ ಸಂಯೋಜಕರಾದ NP ಪವನ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೊಂದು ಪ್ರಕಟಣೆ. ಬೆಳೆ ಸಮೀಕ್ಷೆ ಯೋಜನೆಯು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ರೈತರು ಬೆಳೆದ ಬೆಳೆಗಳಿಗೆ ಸರ್ಕಾರದ ಯೋಜನೆಗಳನ್ನು ಪಡೆಯಲು ಬೆಳೆ ಸಮೀಕ್ಷೆ ಅಡಿಯಲ್ಲಿ ನಿಖರವಾಗಿ ಬೆಲೆಯನ್ನು ನಮೂದಿಸುವುದು ಅತ್ಯಗತ್ಯವಾಗಿದೆ. ಸ್ವತಃ ರೈತರು ತಮ್ಮ ಜಮೀನಿನ ಸರ್ವೆ ನಂಬರ್, ಹಿಸ್ಸಾ ನಂಬರ್ವಾರು, ಬೆಳೆದ ವಿವಿಧ ಬೆಳೆಗಳ ವಿವರ, ಕ್ಷೇತ್ರ, ಖುಷ್ಕಿ, ನೀರಾವರಿ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ವಿವರಗಳನ್ನು ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ಬೇಸಿಗೆ ರೈತರ ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ ಮೂಲಕ ಅಥವಾ ಈ ಲಿಂಕ್ https://play.google.com/store/apps.details.id.com.csk ಸಮ್ಮರ್ ಫಾರ್ಮರ್ 21/22 ಕ್ರಾಪ್ ಸರ್ವೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಸರ್ಕಾರದ ಕೆಲವು ಯೋಜನೆಗಳಿಗೆ ಬಳಸಲಾಗುತ್ತದೆ. ಅವು ಯಾವೆಂದರೆ NDRF, SDRF ಅಡಿಯಲ್ಲಿ ಪ್ರವಾಹ ಮತ್ತು ಬರಗಾಲ ಸಂದರ್ಭದಲ್ಲಿ ನೀಡುವ ನಷ್ಟ ಪರಿಹಾರ ವಿತರಿಸಲು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು, ಬೆಳೆ ವಿಮೆ ಯೋಜನೆಯಡಿ ಬೆಳೆ ವಿವರ ಪರಿಶೀಲಿಸಲು ಹಾಗೂ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು ಸಾಂಖ್ಯಿಕ ಇಲಾಖೆ, ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿ ಕಾರ್ಯದಲ್ಲಿ ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಫಲಾನುಭವಿ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕಾಗಿ ಪಹಣಿಯಲ್ಲಿ ಹಂಗಾಮುವಾರು ಬೆಳೆ ವಿವರ ದಾಖಲಿಸಲು ಬ್ಯಾಂಕ್ ಮತ್ತು ವ್ಯವಹಾರ ಸೇವಾ ಸಹಕಾರ ಸಂಘಗಳ ಮುಖಾಂತರ ಬೆಳೆ ಸಾಲ ನೀಡುವ ಸಂದರ್ಭದಲ್ಲಿ ಬೆಳೆ ಪರಿಶೀಲನೆ ಮಾಡಲು ಈ ಯೋಜನೆಗಳಿಗೆ ಬೆಳೆ ಸಮೀಕ್ಷೆ ಮಾಹಿತಿಯು ಅತ್ಯಗತ್ಯ.